ತವ ಕಥಾಮೃತಂ ತಕ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿ ಗಾಜನಾ. ಜಗಜ್ಜನಲ್ಲಿ ಪ್ರಯಾಣ ಸಾಗ್ತಾ ಇದೆ. ಶ್ರೀರಾಮಕೃಷ್ಣರು ಕೇಶವಚಂದ್ರನೇ ಮೊದಲಾದಂತಹ ಬ್ರಾಹ್ಮಣ ಭಕ್ತರು ಹಾಗೂ ಇತರರೊಂದಿಗೆ ಮಾತುಕತೆ ಆಡ್ತಾ ಇದ್ದಾರೆ. ಮಾತು ಎಲ್ಲಿಯವರೆಗೆ ಬಂದಿತ್ತು? ಶ್ರೀರಾಮಕೃಷ್ಣರು ಬ್ರಾಹ್ಮಣ ಭಕ್ತ ಕೇಳಿದಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಬ್ರಾಹ್ಮಣ ಭಕ್ತ ಏನ್ ಕೇಳ್ತಾ ಇದ್ದಾನೆ? ಮಹಾಶಯರೇ, ಪೂರ್ಣ ತ್ಯಾಗ ಮಾಡದೇ ಇದ್ರೆ ಭಗವಂತನ ಸಾಕ್ಷಾತ್ಕಾರ ಪಡೆಯಲಾಗುವುದಿಲ್ಲವೇ? ಶ್ರೀರಾಮಕೃಷ್ಣರು ಅದಕ್ಕೆ ನಗ್ತಾ ನಗ್ತಾ ಉತ್ತರ ಕೊಡ್ತಾ ಇದ್ದಾರೆ. ನಿಮಗೆ ಸಾಧ್ಯವಾಗಬಹುದು, ನೀವು ಸಂಪೂರ್ಣವಾಗಿ ತ್ಯಾಗ ಮಾಡುವುದರ ಅವಶ್ಯಕತೆ ಏನಿದೆ? ಭಗವಂತ, ಜಗತ್ತು ಎರಡೂ ಕಡೆಗೂ ನೀವು ದೃಷ್ಟಿ ಇಟ್ಟು ಆನಂದದಿಂದಲೇ ಇದ್ದೀರಿ. ಜೋನಿ ಬೆಲ್ಲ ಗಟ್ಟಿ ಗಟ್ಟಿಯೂ ಅಲ್ಲ, ನೀರಿಗೆ ನೀರೂ ಅಲ್ಲ. ನೀವು ಈಗ ಇರುವ ರೀತಿಯಲ್ಲಿ ಆನಂದದಿಂದಲೇ ಇದ್ದೀರಿ. ನಿಮಗೆ ನಕ್ಸ್ ಅಂತನ್ನುವ ಇಸ್ಪೀಟ್ ಆಟ ಗೊತ್ತೇ? ನಾನು ಹೆಚ್ಚಾಗಿ ನಂಬರ್ ಗೆದ್ದು ನನ್ನ ಆಟ ಮುಗಿದೋಗಿದೆ. ನೀವು ಬಹಳ ಬುದ್ಧಿವಂತರು. ನಿಮ್ಮಲ್ಲಿ ಕೆಲವರು 10, ಇನ್ನು ಕೆಲವರು 6, ಮತ್ತೆ ಕೆಲವರು 5 ನಂಬರ್ಗಳನ್ನು ಮಾತ್ರ ಗಳಿಸ್ಕೊಂಡಿದ್ದೀರಿ, ಹೆಚ್ಚಾಗಿ ಏನೋ ಗಳಿಸ್ಕೊಂಡಿಲ್ಲ. ಆದ್ರಿಂದ ನನ್ನ ಹಾಗೆ ನೀವು ಆಟವಾಡದೆ ಉಳಿದಿರಬೇಕಾಗಿರೋದಿಲ್ಲ. ನಿಮ್ಮ ಆಟ ಮುಂದುವರಿತಾ ಇದೆ, ಬೇಷ್ ನಡೀಲಿ ಅಂತ ಹೇಳ್ತಾ ಬಳಿಕ ಸತ್ಯವಾಗಿ ಹೇಳ್ತೇನೆ, ನೀವು ಸಂಸಾರದಲ್ಲಿ ಇದ್ದೀರಿ, ಇದು ದೋಷವಾದ್ದೇನಲ್ಲ. ಆದರೆ ನೀವು ಭಗವಂತನ ಕಡೆಗೆ ಮನಸ್ಸು ತಿರುಗಿಸಿಕೊಂಡು ಇರಬೇಕು. ಇಲ್ಲದೆ ಹೋದ್ರೆ ನೀವು ಜಯಶಾಲಿಗಳಾಗೋದಿಲ್ಲ. ಒಂದು ಕೈಯಿಂದ ಕೆಲಸ ಮಾಡಿ, ಇನ್ನೊಂದು ಕೈಯಿಂದ ಭಗವಂತನನ್ನು ಬಲವಾಗಿ ಹಿಡಿದುಕೊಳ್ಳಿ. ಕರ್ಮ ಮುಗಿದ ನಂತರ ಎರಡು ಕೈಗಳಿಂದಲೂ ಭಗವಂತನನ್ನ ಹಿಡಿದುಕೊಳ್ಳಿ ಅಂತನ್ನುವ ಉಪಾಯವನ್ನ ಗೃಹಸ್ಥ ಭಕ್ತಾದಿಗಳ ಮುಂದೆ ಇಟ್ಟಿದ್ದಾರೆ. ಬಳಿಕ ಏನ್ ಹೇಳ್ತಾರೆ? ಎಲ್ಲ ಮನಸ್ಸಿನ ಮೇಲೆ ನಿಂತಿದೆ. ಮನಸ್ಸೇ ಬಂಧನಕ್ಕೆ ಕಾರಣ, ಮನಸ್ಸೇ ಮುಕ್ತಿಗೆ ಕಾರಣ. ಮನಸ್ಸಿಗೆ ಯಾವ ಬಣ್ಣ ಕೊಟ್ಟರೆ ಅದು ಆ ಬಣ್ಣವನ್ನ ಹಿಡಿದುಕೊಳ್ಳುತ್ತದೆ. ಉದಾಹರಣೆಗೆ, ಅದನ್ನ ಅರಸನ ಮನೆಯಿಂದ ತಂದ ಬಟ್ಟೆಗೆ ಹೋಲಿಸಬಹುದು. ಅರಸನ ಮನೆಯಿಂದ ಶುಭ್ರವಾಗಿ ಇರುವಂತಹ ಬಟ್ಟೆಯನ್ನು ತಂದು ಅದನ್ನ ಕೆಂಪು ಬಣ್ಣದಲ್ಲಿ ಅದಿದ್ರೆ ಕೆಂಪು, ನೀಲಿ ಬಣ್ಣದಲ್ಲಿ ಅದಿದ್ರೆ ನೀಲಿ, ಹಳದಿ ಬಣ್ಣದಲ್ಲಿ ಅದಿದ್ರೆ ಹಳದಿ, ಮತ್ತಾವ ಬಣ್ಣದಲ್ಲಿ ಅದಿದ್ರೂ ಆ ಬಣ್ಣ ಧರಿಸುತ್ತದೆ. ನೋಡಿದ್ರೆ ಒಂದಿಷ್ಟು ಇಂಗ್ಲಿಷ್ ಓದೋದಕ್ಕೆ ಕಲ್ತ್ಕೊಂಡ್ರಿ ಅಂದ್ರೆ ನಿಮ್ಮನ್ನ ಹೇಳದೆ ಕೇಳದೆ ಕಾಸ್ಪಿಸ್ ಅಂತ ಇಂಗ್ಲಿಷ್ ಪದಗಳು ನಿಮ್ಮ ಬಾಯಿಂದ ಹೊರಬೀಳೋದನ್ನ ನೀವು ನೋಡಿದ್ರೆ ಹಾಗೆ ಅಲ್ಲಿರೋರೆಲ್ಲ ನಂಬ್ತಾರೆ ನಿಮ್ಮ ಹಾಗೆ. ಮುಂದುವರ್ತಾರೆ ಶ್ರೀರಾಮಕೃಷ್ಣ. ಹಾಗೆ ಕಾಲಿಗೆ ಗೂಡ್ಸ್ ಬಂದ್ಬಿಡುತ್ತೆ, ಸಿಲ್ ಹಾಕೋ ಅಭ್ಯಾಸ ಬಂದ್ಬಿಡುತ್ತೆ, ಸಿಲ್ ಹಾಕೊಂಡು ಆಲಾಪನೆ ಮಾಡ್ತಾ ನಡೆದಾಡೋದು ಇವೆಲ್ಲ ಬಂದ್ಬಿಡುತ್ತೆ. ಇವೆಲ್ಲ ಒಂದೇ ಸಾಲು, ಒಂದೇ ಜೊತೆ. ನಿಜವಂತ ಸಂಸ್ಕೃತ ಕಲ್ತ್ಕೊಂಡಿದ್ದೆ ಆದ್ರೆ ಪದೇ ಪದೇ ಸಂಸ್ಕೃತ ಶ್ಲೋಕಗಳನ್ನ ಎತ್ತಿ ಹೇಳುತ್ತಲೇ ಇರ್ತಾನೆ. ನೀನು ಕೆಟ್ಟವರೊಡನೆ ಬೆರೆತರೆ ನಿನ್ನ ನಡೆ ನುಡಿ ವ್ಯವಹಾರ ಎಲ್ಲವೂ ಅವರಂತೆಯೇ ಆಗಿಬಿಡ್ತದೆ. ಭಕ್ತರ ಸಹವಾಸದಲ್ಲಿ ಬೆಳೆದ್ರೆ ಮನಸ್ಸು ಭಗವತ್ ಚಿಂತನೆ, ಭಗವತ್ ಕಥೆ ಇವುಗಳನ್ನೇ ನಿರುತ್ತವಾಗಿದ್ದು ಬಿಡುತ್ತೆ. ಮನಸ್ಸೇ ಎಲ್ಲಕ್ಕೂ ಕಾರಣ. ಮನುಷ್ಯನ ಒಂದು ಪಕ್ಕದಲ್ಲಿ ಹೆಂಡತಿ, ಇನ್ನೊಂದು ಪಕ್ಕದಲ್ಲಿ ಮಗಳು, ಒಬ್ಬಳಿಗೆ ಒಂದು ವಿಧದಲ್ಲಿ ಇನ್ನೊಬ್ಬರಿಗೆ ಇನ್ನೊಂದು ವಿಧದಲ್ಲಿ ಪ್ರೀತಿ ತೋರಿಸ್ತಾನೆ ಅವನು. ಆದ್ರೆ ಮನಸ್ಸು ಮಾತ್ರ ಒಂದೇ ಒಂದು. ಎಷ್ಟು ಸ್ವಾರಸ್ಯಕರವಾದ ರೀತಿಯಲ್ಲಿ ನಮ್ಮ ಮನಸ್ಸನ್ನ, ಮನಸ್ಸಿನ ಸ್ವಭಾವವನ್ನ ಬಣ್ಣಿಸಿಟ್ಟಿದ್ದಾರೆ. ಆಮೇಲೆ ನಮ್ಮ ಸುಖ ದುಃಖಕ್ಕೆ, ಬಂಧ ಮೋಕ್ಷಕ್ಕೆ ನಮ್ಮ ಮನಸ್ಸೇ ಕಾರಣ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವು ನೋಡುವ ದೃಷ್ಟಿಯನ್ನ ಬದಲಾಯಿಸಿಕೊಳ್ಬೇಕು ಅಂತ. ಒಬ್ಬ ಮನುಷ್ಯ ತನ್ನ ಹೆಂಡತಿಯನ್ನ ಪಕ್ಕದಲ್ಲಿ, ಒಂದು ಪಕ್ಕದಲ್ಲಿ ಕುಳಿಸಿಕೊಂಡು ಇನ್ನೊಂದು ಪಕ್ಕದಲ್ಲಿ ಮಗಳನ್ನ ಕುಳಿಸಿಕೊಂಡ್ರೆ ಎರಡೂ ಹೆಣ್ಣೆ. ಆದ್ರೆ ಈತ ನೋಡ್ತಕ್ಕಂತ ದೃಷ್ಟಿ ಬೇರೆ ಬೇರೆ. ಹೆಂಡತಿಯನ್ನ ನೋಡುವ ದೃಷ್ಟಿಯಿಂದ ಮಗಳನ್ನು ನೋಡೋದಿಲ್ಲ, ಮಗಳನ್ನು ನೋಡುವ ದೃಷ್ಟಿಯಿಂದ ಹೆಂಡತಿ ನೋಡೋದಿಲ್ಲ. ಅವನ ಮನಸ್ಸು ಒಂದೇ ಮನಸ್ಸು. ಆದ್ರೆ ಈ ಕಡೆ ಪತ್ನಿ ಭಾವದಿಂದ ನೋಡ್ತಾನೆ, ಈ ಕಡೆಯಿಂದ ಪುತ್ರಿ ಭಾವದಿಂದ ನೋಡ್ತಾನೆ. ಹಾಗೇನೇ ನಾವು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಂಡು ಈ ಜಗತ್ತಿನ ವಿಷಯದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನ ಸ್ವಾರಸ್ಯವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಜಗತ್ತಿನ ಜನರನ್ನ ನಾವು ಶತ್ರುಗಳು ಅಂತಲೂ ತಿಳಿಬೇಕಾಗಿಲ್ಲ, ಹಾಗೆ ಅಂತ ಮಿತ್ರರು ಅಂತಲೂ ಭಾವಿಸಬೇಕಾಗಿಲ್ಲ. ಅವರೆಲ್ಲ ಪರಮಾತ್ಮನ ಅಂಶ ಅಂತ ಭಾವಿಸಬಹುದು. ಎಲ್ಲರಲ್ಲೂ ಅದೇ ಪರಮಾತ್ಮನ ಚೈತನ್ಯವೇ ಕೆಲಸ ಮಾಡ್ತಾ ಇದೆ, ಅದೇ ಜಾಗೃತವಾಗಿ ಬೇರೆ ಬೇರೆ ರೂಪದಿಂದ ಕೆಲಸ ಮಾಡ್ತಾ ಇದೆ ಅನ್ನೋ ಭಾವನೆಯನ್ನು ತಾಳಿದಾಗ ನಮಗೆ ಎಲ್ಲರೊಂದಿಗೂ ಸಮಾನವಾದ ಭಾವನೆ ಬಂದ್ಬಿಡುತ್ತೆ. ಯಾರೊಂದಿಗೆ ಮೋಹವೂ ಇಲ್ಲ, ಯಾರೊಂದಿಗೂ ಕೋಪವೂ ಇಲ್ಲ, ರಾಗವೂ ಇಲ್ಲ, ದ್ವೇಷವೂ ಇಲ್ಲ. ಯಾವಾಗ ಲೌಕಿಕ ದೃಷ್ಟಿಯಿಂದ ನೋಡ್ತೇವೋ ಅಲ್ಲಿ ಒಂದು ರಾಗ ಇಲ್ಲದೆ ಹೋದ್ರೆ ದ್ವೇಷ ಬಂದ್ಬಿಡುತ್ತೆ. ಲೌಕಿಕ ಬಿಟ್ಟು ಪಾರಮಾರ್ಥಿಕ ದೃಷ್ಟಿಯನ್ನು ನಾವು ಬೆಳೆಸ್ಕೊಂಡಾಗ ಅಲ್ಲಿ ಈ ಲೌಕಿಕವಾದ ರಾಗವೂ ಇಲ್ಲ, ಆದ್ರಿಂದ ಲೌಕಿಕವಾದ ದ್ವೇಷವೂ ಇರೋದಿಲ್ಲ. ಎಲ್ಲದನ್ನು ಪರಮಾತ್ಮ ಭಾವದಿಂದ ಮಾತ್ರವೇ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಪರಮಾತ್ಮ ಭಾವದಿಂದ ಕಾಣೋದಕ್ಕೆ ಸಾಧ್ಯವಾಗುತ್ತೋ ಅಲ್ಲಿ ಬಂಧನ ಅನ್ನೋದಿರೋದೇ ಇಲ್ಲ. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತರುವ ಈ ಒಂದು ರಾಗ ಮೋಹಪೂರ್ಣವಾದಂತಹದ್ದು, ಈ ಭಾವನೆ ಯಾವಾಗ ನಮ್ಮಲ್ಲಿ ತುಂಬಾ ತುಂಬಿಕೊಂಡಿರ್ತದೋ ಅಲ್ಲಿ ಬಂಧನ ಅಂತ ಬರುತ್ತೆ. ಬಂಧನ ಅಂತ ಯಾವಾಗ ಬಂತು ಅದು ಕಡಿದು ಹೋಗೋದು ಅಂತ ಒಂದಿರುತ್ತೆ. ಕಡಿದು ಹೋಗೋದು ಅಂತ ಯಾವಾಗ ಬಂತು ನೋವಾಗೋದು ಅಂತ ಒಂದಿರುತ್ತೆ. ಆದ್ರಿಂದಲೇನೆ ಈ ಲೌಕಿಕವಾದಂತಹ ಬಂಧನಗಳಿಗೆ ನಮ್ಮ ಮನಸ್ಸು ಸಿಕ್ಕಿ ಹಾಕಿಕೊಳ್ಳದಂತೆ ಅದಕ್ಕೆ ತರಬೇತಿ ಕೊಡಬೇಕು. ತರಬೇತಿ ಹ್ಯಾಕ್ ಕೊಡೋದು? ಭಗವದ್ ದೃಷ್ಟಿಯಿಂದ ಕಾಣುವಂತಹದ್ದು, ಮೋಹ ದೃಷ್ಟಿಯಿಂದ ಅಲ್ಲ, ಭಗವತ್ ಪ್ರೇಮ ದೃಷ್ಟಿಯಿಂದ. ಈ ದೃಷ್ಟಿಕೋನವನ್ನು ನಾವು ಬೆಳೆಸ್ಕೊಳ್ಬೇಕಾಗುತ್ತೆ. ಒಂದೇ ಸಲಕ್ಕೆ ಅದು ಬರುವಂತಹದ್ದಲ್ಲ, ವಿಚಾರ ಮಾಡ್ತಾ ಹೋಗ್ಬೇಕು. ಶರೀರ ಇದು ಬೇರೆ ಬೇರೆ ಉಡುಗೆ ತೊಡುಗೆ ಇದ್ದ ಹಾಗೆ ಬೇರೆ ಬೇರೆ ಶರೀರ. ಈ ಶರೀರದ ಒಳಗಡೆ ಒಂದು ಚೈತನ್ಯ ಇದೆ, ಅದು ಇರೋದಿಲ್ಲೇನೆ ಶರೀರದ ಎಲ್ಲ ಅಂಗಾಂಗಗಳನ್ನು ಅದು ಅಲ್ಲಾಡಿಸ್ತಾ ಇದೆ. ಆ ಚೈತನ್ಯ ಶರೀರದಿಂದ ಹೊರಗಡೆ ಹೋಯ್ತು ಅಂತ ಹೇಳಿದ್ರೆ ಈ ಶರೀರ ತುಂಬನೇ ಬಿದ್ದಿರುತ್ತೆ. ಅದರಲ್ಲ ಆ ಚೈತನ್ಯ ಯಾವ್ದಿರಬಹುದು? ನಾನು ಓಡಾಡ್ತಾ ಇದ್ದೇನೆ, ಪ್ರತಿಯೊಬ್ಬರು ಭಾವಿಸ್ಕೊಡ್ಬೇಕು. ನಾನು ಓಡಾಡ್ತಾ ಇದ್ದೇನೆ, ನಾನು ಹಿಂದೆ ಮಗುವಾಗಿದ್ದೆ, ಆಮೇಲೆ ಬಾಲಕನಾದೆ ಅಥವಾ ಬಾಲಕಿಯಾದೆ, ಆಮೇಲೆ ತಾರುಣ್ಯ ಬಂತು, ಆಮೇಲೆ ಯೌವನ ಬಂತು, ಈಗ ವೃದ್ಧಾಪ್ಯ ಬಂದಿದೆ, ಇನ್ ಮುಂದೆ ಏನ್ ಬರುತ್ತೆ ಅಂತ ಏನ್ ಹೇಳಬೇಕಾಗಿಲ್ಲ. ಹಾಗಾದ್ರೆ ಇಲ್ಲಿ ಏನು ಏನಾಗ್ತಾ ಇದೆ? ಶರೀರದಲ್ಲಿ ಮಾತ್ರ ವ್ಯತ್ಯಾಸ ಆಗ್ತಾ ಇದೆ. ನಾನು ನಾನು ಅಂತ ಹೇಳ್ತಕ್ಕಂಥದ್ದು ಅಂದು ನಾನು ಅಂದಿತ್ತು, ಹುಡುಗನಾಗಿದ್ದಾಗಲೂ ನಾನು ನಾನು ಅಂದಿದ್ದೆ, ಯುವಕನಾಗಿದ್ದಾಗಲೂ ನಾನು ನಾನು ಅಂದಿದ್ದೆ, ನನ್ನನ್ನ ಪ್ರೌಢನಾದ್ಮೇಲೂ ಕೂಡ ನಾನು ನನ್ನನ್ನ ನಾನು ನಾನು ಅಂತಲೇ ಹೇಳ್ತಾ ಇದ್ದೆ. ಈಗ ವೃದ್ಧನಾದಾಗಲೂ ಕೂಡ ಅದೇ ನಾನು ನಾನು ಅಂತಲೇ ಹೇಳ್ತಾ ಇದ್ದೇನೆ. ಶಕ್ತಿ ಬದಲು ಕಡಿಮೆ ಆಗಿದೆ ಅಂತೆ ನಾನು ಅಂತ ಹೇಳುವಾಗ. ಈ ನಾನು ಅಂತಿರ್ತಕ್ಕಂಥ ಅದು ಅದರಿಂದ ಇಲ್ಲಿವರೆಗೂ ಒಂದೇ ರೀತಿಯಾಗಿ ಬಂದಿದೆ. ಈ ಶರೀರದಲ್ಲಿ ಮಾತ್ರ ವ್ಯತ್ಯಾಸ ಇದೆಯಲ್ಲ. ಹಾಗಾದ್ರೆ ಯಾವ ವ್ಯತ್ಯಾಸ ಆಗ್ತಾ ಇದೆ? ಶರೀರ ಮಾತ್ರ ವ್ಯತ್ಯಾಸ ಆಗ್ತಾ ಇದೆ, ನಾನು ಅಂತಿರ್ತಕ್ಕಂಥ ಅದೆಲ್ಲೂ ವ್ಯತ್ಯಾಸ ಆಗಲೇ ಇಲ್ಲ. ಈ ನಾನು ಅಂತಿರ್ತಕ್ಕಂಥ ಅದು ಚೈತನ್ಯ, ಇದೇ ಚೈತನ್ಯ ಎಲ್ಲರೂ ಕೂಡ ಹಾಗೆ ಇರಬಹುದಲ್ವೇ ಅಂತನ್ನುವ ದೃಷ್ಟಿಯಿಂದ ಪ್ರತಿಯೊಬ್ಬರನ್ನು ನೋಡುವಾಗಲೂ ಕೂಡ ಆ ಪರಮಾತ್ಮ ಚೈತನ್ಯವೇ ಓಡಾಡ್ತಾ ಇದೆ ಅಂತಿರ್ತಕ್ಕಂಥ ದೃಷ್ಟಿಯಿಂದ ನೋಡ್ಬೇಕು. ಒಂದು ಹೆಣ್ಣು ಓಡ್ತಾ ಇದೆ ಅಂತ ಗಂಡಾಗ್ಲಿ, ಅಥವಾ ಒಂದು ಗಂಡು ಓಡ್ತಾ ಇದೆ ಅಂತ ಒಂದು ಹೆಣ್ಣಾಗ್ಲಿ, ಭಾವಿಸಬಾರದು. ಎಲ್ಲ ಚೈತನ್ಯವೇ ಓಡಾಡ್ತಾ ಇದೆ, ಚೈತನ್ಯ ಮೈನಾಗಿದೆ ಎಲ್ಲವೂ ಕೂಡ. ಒಂದು ಹುಳ ಉಪ್ಪುಟಿರು ಕೂಡ ಅದೇ ಚೈತನ್ಯವೇ ಇದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಂದು ರೈಲು ಅದು ಕೂಡ ಓಡುತ್ತೆ, ಒಂದು ಹುಳ ಅದು ಕೂಡ ಓಡುತ್ತದೆ, ಎಷ್ಟು ವ್ಯತ್ಯಾಸ. ಆ ರೈಲಿನ ಮುಂದ್ಗಡೆ ಏನಾದ್ರು ಕಲ್ಲು ಅಡ್ಡವಾಗಿತ್ತು ಅಂತಂದ್ರೆ ಅದು ಪಲ್ಟಿ ಹೊಡಿತದೆ. ಆ ತನ್ನ ತಾನು ಆ ಕಲ್ಲಿನಿಂದ ತಪ್ಪಿಸ್ಕೊಳ್ಬೇಕು ಅಂತ ಯೋಚನೆ ಮಾಡೋದಿಲ್ಲ. ಯಾಕೆ? ಜಡ ಅದು. ಆದ್ರೆ ಅದೇ ರೈಲಿನ ಹಳಿನಲ್ಲಿ ಒಂದು ಹುಳ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಆ ರೈಲು ಬರುವಂತ ತನಿಖೆಯಲ್ಲಿ ಆ ಸ್ಪಂದನಕ್ಕೆ ಏನೋ ಬರ್ತಾ ಇದೆ, ತಪ್ಪಿಸ್ಕೊಳ್ಬೇಕು, ನನ್ನನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಬೇಗ ಆ ಹಳಿಯಿಂದ ಈ ಕಡೆ ಬಂದು ಬಿಡುತ್ತೆ. ಅದು ಯಾವುದದು? ಆ ಹುಳದೊಳಗೆ ಅದೇನೋ ಒಂದು ಕೆಲಸ ಮಾಡ್ತಾ ಇದ್ದಿಲ್ಲ. ಅದ್ಯಾವುದದು? ಅದೇ ಚೈತನ್ಯ ಅಂತಂದ್ರೆ ಅದು ಹುಳದಲ್ಲಿದೆ. ಅದರಿಂದ ಬಹಳ ಚಿಕ್ಕದಾಗಿದೆ ಆ ಚೈತನ್ಯ. ಚಿಕ್ಕದಾದ್ರೂ ಕೂಡ ಅದರ ಮಹಿಮೆಯೂ ಕಡಿಮೆ ಇಲ್ಲ. ಮಹಿಮೆ ದೃಷ್ಟಿಯಿಂದ ಪ್ರತಿಯೊಬ್ಬರ ಆ ಚೈತನ್ಯವು ಕೂಡ ಸಮಾನವಾಗಿಯೇ ಇದೆ. ಆದ್ರಿಂದ ಈ ರೀತಿಯಲ್ಲಿ ನಾವು ನೋಡುವಾಗ ಚೈತನ್ಯ ದೃಷ್ಟಿಯಿಂದ ನೋಡಬೇಕು. ನಮ್ಮ ಬಳಿಗೆ ಬರ್ತಾರೆ ಕೆಲವರು ಸುಂದರ ಆಕಾರ, ಕೆಲವರು ಕುರೂಪಿಗಳು, ಕೆಲವರು ನಕ್ರಿ ಆಕರಿಸ್ತಾರೆ ಎನ್ನುವ ಕಾಣ್ತದೆ. ಅದು ಹೊರಗಡೆಯ ರೂಪ. ನಾವು ಒಳಗಡೆ ನೋಡಬೇಕು. ಒಳಗಡೆ ಆನಂದಮಯನಾದ ಪುರುಷನೇ ಇದ್ದಾನೆ. ಪಾಪ ಅವನಿಗೆ ನಗು ಹೊತ್ತಿಗೆ ಹೊರಗಡೆ ರೂಪ ಇದ್ದಾನೆ. ಇರೋದ್ರಿಂದ ಅವನಿಗೆಷ್ಟು ಆನಂದವಾದ ನಕ್ಕರು ಕೂಡ ಅದೊಂಥರ ವಿಚಿತ್ರವಾಗಿ ಕಾಣ್ತದೆ. ಆದ್ರೆ ಒಳಗಡೆ ಅದೇ ಆನಂದಮಯನಾದ ಪುರುಷನೇ ನಗ್ತಾ ಇದ್ದಾನೆ ಅಂತ ಒಳಕ್ಕೆ ಹೋಗಿ ನೋಡ್ಬೇಕು ನಾವು. ಆಗ ಆ ಹೊರಗಡೆಯ ಅಭಿವ್ಯಕ್ತಿ ಏನಿದೆ ಅದರಿಂದ ನಾವು ಮೋಸ ಹೋಗೋದಿಲ್ಲ. ಒಂದೋ ಅವನು ಸ್ವರೂಪಿ ಅಂತಲೋ, ಒಂದೋ ಅವನು ಸ್ವರೂಪಿ ಅಂತಲೋ ಮೋಸ ಹೋಗೋದಿಲ್ಲ. ಸ್ವರೂಪಿ ಅಂತ ತಿಳ್ಕೊಂಡು ಮೋಸ ಹೋಗುವ ಸಂದರ್ಭ ಇರುತ್ತೆ. ಸುಂದರವಾದ ಮುಖವಾಡ, ಒಳಗಡೆ ಬರೀ ವಿಷ, ಈ ಥರದಲ್ಲಿ ಏನೋದಿಲ್ವೇ, ಅಲ್ಲೂ ಮೋಸ ಹೋಗ್ತಿದ್ದೆ. ಕೆಟ್ಟ ಮುಖ, ಅದು ಸುಂದರವಾದ ಹೃದಯ, ಅಲ್ಲಿ ಮೋಸ ಹೋಗೋದಿಲ್ವೇ. ಕೆಟ್ಟ ಮುಖ ಅಂತಂದ್ಬಿಟ್ಟು ನಾವು ತಿರಸ್ಕಾರ ಮಾಡ್ತು ಅಂತ ಹೇಳಿದ್ರೆ ಒಳಗಡೆ. ಆದ್ರಿಂದ ಆ ಒಳ್ಳೆಯದು ಬೇಡ, ಈ ಕೆಟ್ಟದ್ದು ಬೇಡ. ಈ ಎರಡು ಒಳ್ಳೆಯ ಮತ್ತು ಕೆಟ್ಟ ಎರಡರ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಚೈತನ್ಯ ಶುದ್ಧವಾಗಿದೆಯಲ್ಲ, ಅದು ಕಡೆ ಗಮನ ಕೊಡೋಣ. ಇದು ಮುಕ್ತಿಗೆ ದಾರಿ. ಇರುವ ಜಾಗದಲ್ಲೇ ನಾವು ಮುಕ್ತರಾಗಬಹುದು. ಬಿಟ್ಟೆ ಅಂದ್ರೆ ಮುಕ್ತ, ಕಿಡದೆ ಅಂದ್ರೆ ಬದ್ಧ, ಇದು ನಂದು ಅಂದ್ರೆ ಬದ್ಧ, ಇದು ನಿಂದು ಅಂದ್ರೆ ಯಾರನೋ ನಿಂದು ಅನ್ನೋದು ಕಷ್ಟ. ಅದು ವಿಚಾರ ಬೇರೆ. ಅನ್ನೋದಕ್ಕೆ ಸಾಧ್ಯವಾದ್ರೆ ತಕ್ಷಣವೇ ಮುಕ್ತ. ಇದು ಬಹಳ ಮುಖ್ಯವಾದಂತ ಅಂಶ. ಯಾರತ್ತೋ ನಾವು ಒಣಗುಟ್ಬೇಕಾಗಿಲ್ಲ. ಅಯ್ಯೋ ಹೀಗಾಯ್ತು, ಅವ್ರು ಹಾಗಾಯ್ತು, ನಮ್ಮ ಹೆಂಡತಿ ಹೀಗೆ ಮಾಡ್ಬೇಕು ಅಂತ ಕೆಲವು ಮುಖರೆಲ್ಲ ಬಂದು ಹೇಳ್ತಾ ಇರ್ತಾರೆ. ಅದು ಒಂದ್ಸತಿ ಹೇಳಿದ್ರೆ ಅದು ಏನೋ ಸ್ವಾರಸ್ಯವಾಗಿ ಕೇಳಬಹುದು. ಪದೇ ಪದೇ ಬಂದು ಹೇಳ್ತಿರ್ತಾರೆ. ಆಮೇಲೆ ಮುಂದೆ ಏನ್ ಹೇಳ್ತಾರೆ ಅಂತ ಕೂಡ ಗೊತ್ತಾಗುತ್ತೆ ನಮ್ಗೆ. ಅದಷ್ಟೇ ತಾನೇ ಕಥೆ ಇನ್ನೇನಿದೆ, ಇದೆಲ್ಲ ಹೊರಗಡೆ ಕಥೆ ಅಷ್ಟೇ ಇರೋದು. ಅದು ಒಳಗಡೆ ಚೈತನ್ಯವೇ ಇದೆ. ಆದ್ರಿಂದ ಆ ಚೈತನ್ಯವನ್ನು ನೋಡ್ತಾ ನಾವು ಸುಮ್ಮನಿತ್ತು ಅಂತ ಹೇಳಿದ್ರೆ ಆನಂದವಾಗಿ ಇರ್ಬೋದು. ಇದನ್ನ ನಾವು ಮನಸ್ಸಿನಿಂದ ಭಾವಿಸಬೇಕು. ಯಾರೊಂದಿಗೂ ರಾಗ, ಯಾರೊಂದಿಗೂ ದ್ವೇಷ ಇವುಗಳನ್ನು ಬೆಳೆಸ್ಕೊಳ್ತೇನೆ. ಯಾವುದು ನನ್ನದಲ್ಲ, ಪರಮಾತ್ಮ ಒಬ್ಬನೇ ನನ್ನವನು, ನನ್ನ ಸ್ವರೂಪದಲ್ಲೂ ಕೂಡ ಅವನೇ ಇದ್ದಾನೆ, ಮತ್ತು ಅದೇ ಪರಮಾತ್ಮ ಎಲ್ಲರಲ್ಲೂ ಕೂಡ ಇದ್ದಾನೆ ಅಂತ ಹೇಳ್ತಕ್ಕಂಥ ಈ ಒಂದು ದೃಷ್ಟಿ, ಏಕದೃಷ್ಟಿ ಇದನ್ನು ಬೆಳೆಸ್ಕೊಂಡು ಬಿಟ್ರೆ ಆ ಕ್ಷಣದಲ್ಲೇ ಮನುಷ್ಯ ಮುಕ್ತ. ಅದನ್ನೇ ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಮನಸ್ಸಿನಿಂದಲೇ ಬಂಧನ, ಮನಸ್ಸಿನಿಂದಲೇ ಮುಕ್ತ, ಮನಸ್ಸಿನಿಂದಲೇ ಮುಕ್ತಿ, ಮನಸ್ಸಿನಿಂದಲೇ ಬಂಧನ, ಮನಸ್ಸಿನಿಂದಲೇ ಮುಕ್ತಿ. ಹೇಳ್ತಾರೆ ನಾನು ಮುಕ್ತ ಪುರುಷ, ಸಂಸಾರದಲ್ಲಿ ಇದ್ರೆ ತಾನೇ ಏನು, ಅರಣ್ಯದಲ್ಲಿ ಇದ್ರೆ ತಾನೇ ಏನು, ನನಗೆಲ್ಲಿ ಅದು ಬಂಧನ, ನಾನು ಭಗವಂತನ ಮಗು, ರಾಜಾಜಿರಾಜನ ಮಗು, ನನಗಾವುದರ ಬಂಧನ ಎಂಬುದಾಗಿ ಯಾರು ಸತತ ಚಿಂತಿಸುತ್ತಾನೋ ಆತ ಮುಕ್ತನಾಗಿ ಬಿಡುತ್ತಾನೆ. ಒಂದು ಪಕ್ಷ ಹಾವೇನಾದರೂ ಕಡಿದರೆ ನನ್ನನ್ನು ವಿಷ ಏನು ಮಾಡಲಾರದು ಎಂಬುದಾಗಿ ದೃಢವಾಗಿ ನಂಬಿದರೆ ಆಗ ಅದರಿಂದ ಪಾರಾಗಿ ಬಿಡಬಹುದು. ಅಂತೆಯೇ ನಾನು ಬದ್ಧನಲ್ಲ ಮುಕ್ತ ಎಂಬುದಾಗಿ ದೃಢವಾಗಿ ನಂಬಿದರೆ ಹಾಗೆಯೇ ಆಗಿಬಿಡಬಹುದು, ಮುಕ್ತನೇ ಆಗಿಬಿಡಬಹುದು. ಇದನ್ನ ಬಾಕಿ ಉಳಿದವರು ಯಾರಾದರೂ ಈ ಮಾತನ್ನು ಹೇಳಿದ್ರೆ ಕಣ್ಣು ವರ್ಷಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಇದು ನಮ್ಮ ಸಮಾಧಾನಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅನ್ಬೋದಾಗಿತ್ತು. ಆದ್ರೆ ಶ್ರೀರಾಮಕೃಷ್ಣರು ತಮ್ಮ ಅನುಭವದಿಂದ ಹೇಳ್ತಾ ಇದ್ದಾರೆ. ಅವರ ಪ್ರತಿಯೊಂದು ಮಾತು ಕೂಡ ಸತ್ಯ, ಭಾವನಾತ್ಮಕ ಬರೀ ಅಲ್ಲ, ಬರೀ ಭಾವನಾತ್ಮಕ ಅಲ್ಲ, ಕಾಲ್ಪನಿಕ ಅಂತೂ ಅಲ್ವೇ ಅಲ್ಲ, ಕಣ್ಣತ್ವ ಮಾತಂತೂ ಇಲ್ಲವೇ ಇಲ್ಲ. ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ವಿಷ ಕಡಿದ್ರೂ ಕೂಡ, ಅವನು ವಿಷದ ಹಾವು ಕಡಿದ್ರೂ ಕೂಡ ನನಗೇನು ಮಾಡಲಾರದು ಅಂತ ತಿಳಿದಿದ್ದೆ ಆದ್ರೆ ಅದರಿಂದ ಮನುಷ್ಯ ಸಾಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ಸತ್ಯ. ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ನಾನು ಚಿಕ್ಕವನಾಗಿದ್ದಾಗ ಕೇಳಿದಂತ ಮಾತು, ಹಳ್ಳಿಗಳಲ್ಲಿ ಮನೆಯ ಮಾಡಿಗೆ ಹುಲ್ಲನ್ನು ಹೊಂದಿಸ್ತಾರೆ ಪ್ರತಿ ಬೇಸಿಗೆ ಕಾಲದಲ್ಲಿ. ಯಾಕೆಂತಂದ್ರೆ ಮಳೆಗಾಲ ಬಿಸಿಲುಗಾಲದಲ್ಲಿ ಅದು ಸುಟ್ಟು ಹೋಗ್ಬಿಟ್ಟಿರುತ್ತೆ, ಮಳೆಗಾಲದಲ್ಲಿ ಕೊಳತು, ಸೆಕೆಗಾಲದಲ್ಲಿ ಸುಟ್ಟು, ಅದಕ್ಕೆ ಹೊಸ ಹುಲ್ಲನ್ನು ಹೊಂದಿಸಬೇಕಾಗುತ್ತೆ. ಹಾಗೆ ಹೊಂದಿಸ್ತಾ ಇದ್ದಂತ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಿಗೆ ಅದೇನೋ ಕಚ್ಚುತ್ತಂತೆ. ಅವನು ಕೆಲಸದ ಗಲಾಟೆಯಲ್ಲಿದ್ದ, ಆದ್ರಿಂದ ಅದೇನೋ ಹುಳು ಕಚ್ಚಿರ್ಬೇಕು ಅಂತ ತಿಳ್ಕೊಂಡ್ಬಿಟ್ಟು ಕೈ ಹೊಂದ್ಕೊಂಡ್ಬಿಟ್ಟು ಹಾಗೆ ಕೆಲಸ ಮುಂದುವರಿಸ್ದ. ಅವನಿಗೇನೂ ಆಗ್ಲಿಲ್ಲ. ಹಾಗೆ ಆ ವರ್ಷ ಕಳೆದೋಯ್ತು, ಮುಂದಿನ ವರ್ಷ ಬಂತು, ಮತ್ತೆ ಹುಲ್ಲನ್ನ ಹೊಂದಿಸಬೇಕಾಗಿತ್ತು. ಪುನಃ ಆತರೂ ಕೂಡ ಆ ಹುಲ್ಲು ಹೊಸ ಕೆಲಸದಲ್ಲಿ ಸೇರ್ಕೊಂಡಿದ್ದಾನೆ. ಆವತ್ತು ಕೂಡ ಒಂದು ನೀರು ಹಾವು ಹಕ್ಕಿಬಿಡ್ತು. ಹಚ್ಚಿದ ತಕ್ಷಣ ಅದು ಓಡೋದನ್ನ ಇವನು ನೋಡ್ಬಿಟ್ಟ. ಅವನು ತಿಳ್ಕೊಂಡಿದ್ದ ನೀರಾವ್ ಅಂತ. ಅದು ನೋಡಿದ್ರೆ ಅದನ್ನ ಅಟ್ಟದು ಹೋದ್ರೆ ಅದ್ರ ಹೆಡೆ ಎದ್ಬಿಡ್ತು. ಆಗ ಅವನಿಗೆ ಗೊತ್ತಾಯ್ತು ಅದು ನೀರಾವ್ ಅಲ್ಲ, ಬಚ್ಚಿದ್ದು ಅದು ನಾಗರಾವು ಅಂತ. ಅಲ್ಲ, ಹೆಚ್ಚು ಕಡಿಮೆ ಆಯ್ತು, ನಾಗರಾವಲ್ಲ, ಅದು ನೀರಾವೇ ಕಚ್ಚಿದ್ದದು, ನೀರಾವು ಕಚ್ಚಿದೆ. ಆದ್ರೆ ಅವನು ತಿಳ್ಕೊಂಡ ಕಳೆದ ವರ್ಷ ಕಚ್ಚಿತ್ತಲ್ಲ, ಬಹುಶಃ ಅದು ಕೂಡ ಏನು ನಾಗರಾವ ಆಗಿದ್ದಿರ್ಬೋದು ಅಂತ ಕಾಣುತ್ತೆ. ಹಾಗೆ ಅಂತ ಅಲ್ಲ ಕತೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಮರ್ತೋಗ್ಬಿಟ್ಟಿದ್ದು ಹೇಳದೆ ಹೇಳದೆ. ಅದಕ್ಕೋಸ್ಕರ ಈ ಕತೆ ಹೇಳ್ಬೇಕು ಅಂತ ಹೇಳೋದು, ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ಬೇಕು ಅನ್ನೋದಕ್ಕೋಸ್ಕರ. ಆವತ್ತು ಏನಾಯ್ತು ಅಂತಂದ್ರೆ ಅದೇನೋ ಒಂದು ಕಚ್ಚಿಬಿಡ್ತು, ಆದ್ರೆ ನೋಡಿದ್ರೆ ಅದು ಅದು ಕಚ್ಚಿದ್ದಲ್ಲ, ಅಲ್ಲಿ ಒಂದು ಹಾವು ಸುಮ್ಮನೆ ಓಡ್ತಾ ಇತ್ತು, ಅದನ್ನ ಹಟ್ಟಿದ್ರೆ ಅದು ನಾಗರಾವು. ಆ ನಾಗರಾವು ಅವನು ಕಟ್ಟಲಿಲ್ಲ ಆವತ್ತು. ಆದ್ರೇನಾಗಿದೆ, ಇವನಿಗೆ ಅನಿಸ್ಬಿಟ್ಟಿದೆ ಇದ್ದಕ್ಕಿದ್ದಂತೆ ಕಳೆದ ವರ್ಷ ಹೊಡೆದ ಇದೇ ಹಾವು ಇರಬೇಕು ಅಂತ ಕಾಣುತ್ತೆ. ಅಂದ ನೆನಪಿಗೆ ಬಂತು ಅವನಿಗೆ. ಯಾವ ನೆನಪಿಗೆ ಬಂತೋ ತಕ್ಷಣ ಅವನಿಗೆ ವಿಷಯ ಏರ್ಬಿಡ್ತು, ಸತ್ತೋಗ್ಬಿಟ್ಟ. ಇದನ್ನ ಹೇಳಿಕೊಂಡು ಜನ ತಿಂತಾ ಇದ್ರು. ಸುಮ್ಮನೆ ಮನಸ್ಸಲ್ಲಿ ಭಾವಿಸ್ಕೊಂಡ್ರೆ ಅದು ಪರಿಣಾಮ ಉಂಟಾಗಿ ಅದೇನಾಗ್ಬೇಕು ಅದಾಗ್ಬಿಡುತ್ತೆ. ಎಲ್ಲ ನಾವು ಭಾವಿಸ್ಕೊಳ್ಳೋದನ್ನ ಮಾಡಿ ಭಾವಿಸ್ಕೊಳ್ಳೋದ್ರ ಮೂಲಕ ಇರುತ್ತೆ ಅಂತನ್ನೋದಕ್ಕೆ ಇವರೆಲ್ಲ ಸಾಕ್ಷಿ ಆಗುತ್ತೆ. ನೋಡಿದಲ್ಲಿ ಶ್ರೀರಾಮಕೃಷ್ಣ ಆ ಮಾತು ಹೇಳ್ತಾ ಇದ್ದಾರೆ, ಒಂದು ಪಕ್ಷ ಹಾವು ಕಡಿದ್ರು ಕೂಡ ಆ ವಿಷ ನನ್ನದೇನು ಮಾಡಲಾರದು ಅಂತ ದೃಢವಾಗಿ ಭಾವಿಸಿದ್ರೆ ಆದ್ರೆ ಖಂಡಿತವಾಗಿ ಅದನ್ನು ಪಾರಾಗ್ಬಿಡಬಹುದು ಅಂತ. ಆದ್ರೆ ಆ ಒಂದು ಇಚ್ಛಾಶಕ್ತಿ ಅದನ್ನ ನಾವು ಎಲ್ಲಿಂದ ತರ್ಕೋಬಹುದು? ಇದರಿಂದ ನಾನು ಖಂಡಿತ ಸಾಯೋದಿಲ್ಲ ಅಂತ ಭಾವಿಸಬಲ್ಲಂತ ಇಚ್ಛಾಶಕ್ತಿ ಸಂಪನ್ನ ಯಾರಿದ್ದಾರೆ? ಇದು ಬಹಳ ಮುಖ್ಯವಾದಂತ ಅಂಶ. ಆ ಇಚ್ಛಾಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಆತ್ಮಶ್ರದ್ಧೆ ಸ್ವಾಮಿ ವಿವೇಕಾನಂದರು ಅದನ್ನೇ ಗುಡುಕ್ತಾ ಇರ್ತಾರೆ. ನಮ್ಮಲ್ಲಿ ನಾವು ಶ್ರದ್ಧೆ ಇಟ್ಕೊಳ್ಬೇಕು, ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಳ್ಬೇಕು, ವಿದ್ಯುತ್ ಶಕ್ತಿಯಂತ ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತ. ವೃದ್ಧಾಪ್ಯವೇ ಬಂದಿದ್ರು ಕೂಡ ನಾನು ಜಕ್ಕ ಯೌವನಿಗ ಅಂತ ಹೇಳ್ತಕ್ಕಂಥ ಒಂದು ಭಾವನೆ ಅಂತ ಹೇಳಿದಾದ್ರೆ ಆ ಮುಖದಲ್ಲಿರತಕ್ಕಂಥ ಎಲ್ಲ ಬಗೆಯ ವೃದ್ಧಾಪ್ಯದ ರೇಖೆಗಳೆಲ್ಲ ಮಾತಿಯಾವು ಅಲ್ಲಿಯವರೆಗೂ ಸತ್ಯ. ಇದೆಲ್ಲ ಮನಸ್ಸನ್ನ ಅವಲಂಬಿಸಿಕೊಂಡಿದೆ ಅಂತನೋ ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಮನಸ್ಸಿನಂತೆ ಮಹಾದೇವ, ನಾವು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಕೂಡ ಈ ಮನಸ್ಸಿನಿಂದ ಭಾವಿಸಿಯೇ. ಮನಸ್ಸಿನಿಂದ ನಾವು ಕೃಷ್ಣನನ್ನ ಭಾವಿಸ್ತೇವೆ, ಕೃಷ್ಣನೇ ಸಾಕ್ಷಾತ್ಕಾರ ಕೊಡ್ತಾನೆ. ಕೃಷ್ಣರೂಪದಿಂದಲೇನೆ ನಮ್ಮ ಮನಸ್ಸಿಗೆ ಸಾಕ್ಷಾತ್ಕಾರವಾಗಿಬಿಡುತ್ತೆ. ಕೃಷ್ಣ ಭಾವವೇ ಬರ್ತದೆ ಮನಸ್ಸಿಗೆ. ಹಾಗೆ ರಾಮಭಾವ, ಹಾಗೆ ಕಾಳಿ ಭಾವ, ಹಾಗೆ ಗಣಪತಿ ಭಾವ, ಹಾಗೆ ಸುಬ್ರಹ್ಮಣ್ಯ. ಯಾವ ಭಾವದಿಂದ ಕರೆದ್ರೆ ಆ ಭಾವದಿಂದ ನಾನೇ ಬರ್ತೇನೆ, ಆ ಭಾವದಲ್ಲಿ ಇರ್ತಕ್ಕಂಥ ಶಬ್ದವನ್ನು ಬಲಪಡಿಸ್ತೇನೆ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಈ ಭಾವ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಕೃಷಿ ಮಾಡಬೇಕಾಗುತ್ತೆ, ಕೃಷಿ ಮಾಡಬೇಕಾಗುತ್ತೆ. ಭಗವದ್ ಭಾವ ಅದನ್ನು ನಾವು ಬೆಳೆಸ್ಕೊಳ್ಬೇಕಾಗುತ್ತೆ, ಬೃಹತ್ತಾಗಿ ಬೆಳೆಸ್ಕೊಳ್ಬೇಕಾಗುತ್ತೆ. ಯಾಕೆ ನಾವು ಬೃಹತ್ತಾಗಿ ಬೆಳೆಸ್ಕೊಳ್ಬೇಕಾಗುತ್ತೆ ಅಂದ್ರೆ ಜಗದ್ಭಾವ ಅದು ಬೃಹತ್ತಾಗಿ ಬೆಳ್ಕೊಂಡ್ಬಿಟ್ಟಿದೆ. ಅದಾಗುತ್ತೆ ಈಶಾವಾತ್ಯಮಿದಂ ಸರ್ವಂ ಯತ್ಕಿಂಗ ಜಗತ್ಯಾಂ ಜಗತ್ ಏನ ತ್ಯಕ್ತೇನ ಪುಂಜೀಥಾಮಾಧನ ಈಶಾವಾತ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ನಾವು ಏನೇನು ನೋಡ್ತೇವೋ, ಏನೇನನ್ನ ಅನುಭವಕ್ಕೆ ತಂದುಕೊಡ್ತೇವೆ ಈ ಜಗತ್ತಿನಲ್ಲಿ, ಈ ಜಗತ್ತಲ್ಲಿ ಯಾವ್ದಾವ್ದು ಚಲಿಸ್ತಾ ಓಡಾಡ್ತಾ ನಮ್ಮ ಕಣ್ಣಿಗೆ ಬೀಳ್ತಾ ಇದೆಯೋ ಅವೆಲ್ಲವೂ ಕೂಡ ಅದೇ ಪರಮಾತ್ಮನಿಂದಲೇ ಆವರಿಸಲ್ಪಟ್ಟಿದೆ. ಪರಮಾತ್ಮನೇ ಒಳಗೂ ಹೊರಗೂ ಇದ್ದಾನೆ, ಓತಪ್ರೋತವಾಗಿ ಅವನೇ ಇದ್ದಾನೆ. ಅಂತರಂಗದಲ್ಲೂ ನಾರಾಯಣ, ಬಹಿರಂಗದಲ್ಲೂ ನಾರಾಯಣ, ಎಲ್ಲೆಲ್ಲೂ ನಾರಾಯಣ. ನಾರಾಯಣ ಉಪನಿಷತ್ತು ಅದನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದೆ. ಎಲ್ಲರ ಅನುಭವ ಏನ್ ಹೇಳ್ತದೆ ಅಂತಂದ್ರೆ ಒಬ್ಬನೇ ಪರಮಾತ್ಮ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಿಸಿಕೊಂಡಿದ್ದಾನೆ, ಬೇರೆ ಬೇರೆ ರೂಪದಿಂದಲೂ ಕೂಡ ಅವನೇ ಇದ್ದಾನೆ ಅಂತ. ಆದ್ರೆ ನಮ್ಮ ಮನಸ್ಸನ್ನ ಅಣಿಗೊಳಿಸಿಕೊಳ್ಬೇಕಾಗುತ್ತೆ, ಎಲ್ಲೆಲ್ಲೂ ಅದೇ ಪರಮಾತ್ಮ ಇದ್ದಾನೆ ಅಂತ. ಆ ಅನಂತವಾದದರ ಕಲ್ಪನೆ ಅದ ಅಂತ ಹೇಳ್ತಕ್ಕಂಥ ಅದು ನಮ್ಮ ಮನಸ್ಸಲ್ಲಿ ಬಲಿತಾಗ ಮನಸ್ಸು ನಾವು ತಕ್ಷಣ ಮುಕ್ತರಾಗಿರ್ತೇವೆ. ಇದನ್ನು ನಾವು ಅಭ್ಯಾಸ ಮಾಡಬೇಕಾಗುತ್ತೆ, ಒಂದು ಜಪದ ಮೂಲಕ, ಎಲ್ಲಿದ್ರೆ ಯೋಗದ ಮೂಲಕ, ಎಲ್ಲಿಯಾದ್ರೆ ಪ್ರಾರ್ಥನೆಯ ಮೂಲಕ ಅಭ್ಯಾಸ ಮಾಡಬೇಕಾಗ್ತದೆ. ಕೇಳುವುದು ಸುಲಭ, ಅದರಂತೆ ಮಾಡೋದು ಬಹಳ ಕಷ್ಟ, ಒಂದೇ ತಲಕ್ಕೆ ಆಗೋದಿಲ್ಲ. ಈ ಮಾತನ್ನು ಮತ್ತೆ ಮತ್ತೆ ನಾವು ನೆನಪು ಮಾಡ್ಕೊಳ್ಬೇಕು. ಮಂತ್ರ ದೀಕ್ಷೆ ಅಂತ ಪಡಿತಾರೆ, ಒಂದು ವರ್ಷಕ್ಕೆಲ್ಲ ಚಡಪಡಿಸ್ತಾರೆ, ನಮ್ಗೇನು ಆಗಿಲ್ವಲ್ಲ ಅಂತ. ಸತ್ಯ ಅವ್ರಿಗೆ ಏನು ಆಗ್ತಾ ಇಲ್ಲ ಅಂತ ಒಂದು ಗೊತ್ತಾಗಿದೆಯಲ್ಲ, ಮತ್ತೆ ಅವ್ರಿಗೆ ಏನಾದ್ರು ಆಗದೆ ಇದ್ದೇ ಒಂದು ದೊಡ್ಡ ಪುಣ್ಯ. ಒಂದು ವರ್ಷಕ್ಕೆಲ್ಲ ಏನೂ ಸಾಧಕ್ಕಾಗೋದಿಲ್ಲ. 4 ವರ್ಷ 6 ವರ್ಷ ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರೆ, 3 ವರ್ಷ ಹಿಡಿದು ಜಪ ಮಾಡಲಿ ಆಮೇಲೆ ನನ್ನ ಹತ್ರಕ್ಕೆ ಬರಲಿ. ಯಾತಕ್ಕಾಗಲಿಲ್ಲ ಅಂತ ನಾನು ಹೇಳ್ತೀನಿ, ಯಾತಕ್ಕಾಗೋದಿಲ್ಲ ಅಂತ ನಾನು ಹೇಳ್ತೀನಿ. ಈ ರೀತಿಯಲ್ಲಿ ಯಾವುದೇ ಬಗೆಯ ಮಾತುಗಳನ್ನು ನಮಗೆ ಶ್ರೀರಾಮಕೃಷ್ಣ ಹೇಳ್ಕೊಟ್ರು ಕೂಡ ಅದನ್ನು ನಮ್ಮ ನಿತ್ಯಾನುಷ್ಠಾನಕ್ಕೆ ತರಬೇಕು ಎಲ್ಲ ಮನಸ್ಸಿನ ಮೂಲಕ. ಇದಕ್ಕೋಸ್ಕರ ನಾವೇನು ಕೂತ್ಕೊಳ್ಬೇಕಾಗಿಲ್ಲ, ಜಪಕ್ಕಾದ್ರೆ ಒಂದ್ ಕಡೆ ಕುಳಿತುಕೊಂಡು ಮಾಡಬೇಕು. ಆದ್ರೆ ಈ ಭಾವದೃಷ್ಟಿಯಿಂದ ನಾವು ವ್ಯವಹರಿಸುವ ಸಂದರ್ಭದಲ್ಲಿ ಕುಳಿತು ಭಾವದೃಷ್ಟಿಯಿಂದ ವ್ಯವಹರಿಸುವುದಲ್ಲ, ಓಡಾಡುವಾಗಲೆಲ್ಲ ಅದೇ ಭಾವದೃಷ್ಟಿಯನ್ನೇ ಬೆಳೆಸ್ಕೊಂಡು ಹೋಗ್ಬೋದು. ಮನಸ್ಸಲ್ಲಿ ಆ ಮಾತಿರ್ಬೇಕು ಅಷ್ಟೇ. ಒಳಗಡೆ ಶ್ರೀರಾಮಕೃಷ್ಣ ಯಾವ ಮಾತನ್ನು ಹೇಳಿದ್ರು ಅದು ಜಾಗೃತವಾಗಿ ಇರಬೇಕು. ನಾನು ಎಲ್ಲವನ್ನು ಭಗವತ್ ದೃಷ್ಟಿಯಿಂದ ಕಾಣೋದಕ್ಕೆ ಶುರು ಮಾಡ್ತೇನೆ. ಹೊರಗಡೆ ಕಾಣುವಂತಹ ವೈಪರೀತ್ಯಗಳನ್ನ ಗಮನಿಸುವುದಿಲ್ಲ. ಹೊರಗಡೆ ಕಾಣಿಸುವಂತ ಯಾವ ವಿಕಾರಗಳನ್ನು ಗಮನಿಸುವುದಿಲ್ಲ. ಅಂತರಂಗದಲ್ಲಿ ಸದಾ ಏಕಪ್ರಕಾರವಾಗಿ ಇರುವಂತಹ ಆ ಪರಮಾತ್ಮ ಚೈತನ್ಯವನ್ನು ಮಾತ್ರವೇ ಭಾವಿಸುತ್ತೇನೆ ಮತ್ತು ನನ್ನೊಳಗೂ ಕೂಡ ಅದೇ ಚೈತನ್ಯವೇ ಇರುವುದಾಗಿ ಭಾವಿಸ್ತೇನೆ ಅಂತ ಪ್ರತಿ ಕ್ಷಣದಲ್ಲೂ ಕೂಡ ಭಾವಿಸ್ತಾ ಇರಬೇಕು. ಈ ರೀತಿಯಲ್ಲಿ ಅನುಷ್ಠಾನಕ್ಕೆ ನಾವು ಅದನ್ನು ತಂದುಕೊಂಡಾಗ ಶ್ರೀರಾಮಕೃಷ್ಣ ಹೇಳದಂತೆ ಮುಕ್ತನೇ ಆಗಿ ಬಿಡಬಹುದು. ಮುಂದೆ ಹೇಳ್ತಾರೆ, ಒಮ್ಮೆ ನನಗೆ ಒಬ್ಬ ಕ್ರಿಶ್ಚಿಯನ್ನನ್ನು ಒಂದು ಪುಸ್ತಕ ತಂದುಕೊಟ್ಟ. ನಾನು ಆತನಿಗೆ ಅದನ್ನು ಓದಿ ಹೇಳುವಂತೆ ಹೇಳಿದೆ. ಅದರಲ್ಲಿ ಕೆಲವು ಕೇವಲ ಪಾಪದ ವಿಷಯವೇ ಹೊರತು ಬೇರೇನು ಇರಲಿಲ್ಲ. ಅದು ಹೀಗೆ ಹೇಳಿದ್ದೆ, ಕೇಶವನನ್ನ ಕಡೆಗೆ ತಿಳ್ಕೊಂಡು ಹೇಳ್ತಾರೆ, ನಿಮ್ಮ ಬ್ರಾಹ್ಮ ಸಮಾಜದಲ್ಲೂ ಕೂಡ ಕೇವಲ ಪಾಪದ ಮಾತುಕತೆಯೇ. ಯಾವ ವ್ಯಕ್ತಿ ನಾನು ಬದ್ಧ ನಾನು ಬದ್ಧ ಎಂಬುದಾಗಿ ಪದೇ ಪದೇ ಹೇಳ್ತಾನೋ ಆ ನೀಚ ಬದ್ಧನೇ ಆಗಿ ಬಿಡ್ತಾರೆ. ಯಾರು ಹಗಲು ಇರುಳು ನಾನು ಪಾಪಿ ನಾನು ಪಾಪಿ ಅನ್ನೋದಾಗಿ ಹೇಳ್ತಲೇ ಇರ್ತಾನೋ ಆತ ಪಾಪಿಯೇ ಆಗಿಬಿಡ್ತಾನೆ. ಬಹಳ ಬಹಳ ಮುಖ್ಯವಾದಂತಹ ಮಾತು ಇದನ್ನು ಮರ್ತು ಬಿಟ್ರೆ ಮತ್ತ ಸುಮ್ಮನೆ ಯಾರ್ಯಾರನೋ ಹೋಗೋ ಇದಾಗುತ್ತೆ. ಯಾತಕ್ಕೆ ನನ್ನ ಪಾಪಿ ನನ್ನಂತ ಪಾಪಿಯನ್ನು ಯಾತಕ್ಕೆ ಇನ್ನೂ ಭಗವಂತ ಇಟ್ಟಿದ್ದಾನೆ, ಬಾಕಿ ಉಳಿದು ಕಾಣಲಿ ಅಂತ ಇನ್ನೇನ್ ಮಾಡೋದು. ಹೇಗೆ ರಾಮಕೃಷ್ಣ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಎಷ್ಟು ಸರಳವಾಗಿ ಹೇಳಿ ಮಕ್ಕಳಿಗೆ ಹೇಳುವಂತೆ ಹೇಳ್ತಾ ಇದ್ದಾರೆ. ಪಾಪಿ ಅಂತ ಭಾವಿಸಬೇಕಾಗಿಲ್ಲ. ನಾನು ಪಾಪಿ ಪಾಪಿ ಅಂತ ಭಾವಿಸಿದ್ರೆ ಪಾಪಿ ಅಂತಲೇ ಆಗ್ಬಿಡ್ತಾನೋ. ಹಾಗಾದ್ರೆ ಏನ್ ಮಾಡ್ಬೇಕು, ನಾನು ಪುಣ್ಯಾತ್ಮ ನನಗೆಲ್ಲಿ ಅದು ಪಾಪ. ಅದನ್ನು ಮುಂದೆ ಹೇಳ್ತಾರೆ, ಭಗವಂತನ ನಾಮ ಮಹಿಮೆಯಲ್ಲಿ ಮನುಷ್ಯನಿಗೆ ಅಂತ ಶ್ರದ್ಧೆ ಉಂಟಾಗಿ ಬಿಡಬೇಕು. ಆತ ಹೇಳುವಂತಾಗ್ಬೇಕು, ಏನು ನಾನು ಭಗವಂತನ ನಾಮ ಜಪಿಸ್ತಾ ಇದ್ದೇನೆ ನನ್ನಲ್ಲಿ ಇನ್ನೂ ಪಾಪವೇ, ನನಗಿನ್ನಾವುದ್ರ ಪಾಪ ನನಗಿನ್ನೆಂಥದ್ರ ಎಂಥದ್ರ ಬಂಧನ ಅಂತ ಹೇಳ್ಬೇಕಂತೆ ಅಂತ ಹೇಳಬೇಕಂತೆ ಅಂತ ಹೇಳಿ ನೀವು ಅವರಿವ್ರ ಹತ್ರ ಹೇಳ್ಕೊಳ್ತೀರಿ ಮತ್ತೆ ಅವರು ಪಡೀತಿ ಇಟ್ಕೊಂಡ್ಬಿಡುತ್ತೆ. ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇಂಥದ್ದೆಲ್ಲ ಅಭ್ಯಾಸ ಮಾಡೋದಕ್ಕೆ ನಾವು ಜನ ಇತರನ್ನು ಉದ್ಕೊಳ್ತೀವಿ, ನನಗೆಂತ ಪಾಪ ನಾನು ಪುಣ್ಯಾತ್ಮ. ಅರೆ ಯಾರಲ್ಲ ಅಂತ ಹೇಳಿದ್ದೋ ಇಕೋ ನಿನ್ ಭಾವನೆ ನೀನು ಅಂತ ಅವನೇನಾದ್ರೂ ಗಲಾಟೆ ಬಿಸ್ಬಿಟ್ರೆ ಇವನ್ ಮನಸ್ಸಿಗೆ ಮತ್ತೆ ಅಶಾಂತಿ ಉಂಟಾಗುತ್ತೆ. ಇದನ್ನೆಲ್ಲ ನಾವು ಯಾರಿಗೂ ಹೇಳಕ್ ಹೋಗ್ತಕ್ಕಂಥದ್ದಲ್ಲ, ಯಾರ್ಯಾರಿಗೂ ಹೇಳಿ ನಾವು ಅವರಿಂದ ಸರ್ಟಿಫಿಕೇಟ್ ತಗೊಳ್ಬೇಕಾಗಿಲ್ಲ, ಯಾರಿಂದೂ ಸರ್ಟಿಫಿಕೇಟ್ ತಗೊಳ್ಬೇಕಾಗಿಲ್ಲ. ನಾವು ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ ಭಗವಂತನಿಂದ ಮಾತ್ರ. ಆದ್ರಿಂದ ನಾವು ಒಳಗಡೆ ಹೇಳ್ತಾ ಇರ್ಬೇಕು, ಹೇ ಭಗವಂತ ಖಂಡಿತವಾಗಿಯೂ ಕೂಡ ನಾನು ಪಾಪಿ ಅಲ್ಲ, ಯಾಕೆ ಪುಣ್ಯಾತ್ಮರಾದಂತಹ ನಿನ್ನನ್ನು ನಾನು ಸ್ಮರಣೆ ಮಾಡಿದ್ದೇನೆ. ಪರಮ ಪವಿತ್ರ ಸ್ವರೂಪರಾದ ಪವಿತ್ರತೆಗಳಿಗೆಲ್ಲ ಪವಿತ್ರನಾದಂತಹ ನಿನ್ನನ್ನು ನಾನು ಸ್ಮರಣೆ ಮಾಡಿದ್ದೇನೆ, ನನಗೆಂತ ಪಾಪ ಇಲ್ಲವೇ ಇಲ್ಲ ಅಂತ ಯಕ್ಷಿ ಬೇಕಾದ್ರೂ ನೀವು ಹೇಳ್ಕೊಳ್ತಾ ಇರಿ. ನಿಮ್ಮನ್ನು ಯಾರು ಹುಚ್ಚ ಅನ್ನೋದಿಲ್ಲ, ಯಾವಾಗ ಇನ್ನೊಬ್ರು ಹೇಳ್ಕೋಗ್ತಿರೋ ಸ್ವಲ್ಪ ಕೆಟ್ಟಿದೆ ಅಲ್ಲಿ. ಆಮೇಲೆ ಅವರು ನಾಲ್ಕು ಜನ ಸೇರ್ಕೊಂಡು ನೋಡಿ ಸ್ವಲ್ಪ ಅವನು ಬಂದಿದ್ದೆ ತರ ಹೇಳ್ತಾ ಇರ್ತಾನೆ ಅಂತ ಅವ್ರು ನಾಲ್ಕು ಜನ ಸೇರ್ಕೊಂಡು ಹೇಳ್ತಿರ್ತಾರೆ. ಸ್ವಲ್ಪ ಅವನಿಗೆ ಸಡ್ಲ ಆಗ್ತಾ ಇದೆ, ಆ ಮಾತು ಪುನಃ ಅವನ ಕಿವಿಗೆ ಬೀಳುತ್ತೆ. ಅಯ್ಯೋ ನಾನು ಈ ತರ ಒಳ್ಳೆ ಮಾತು ಹೇಳಿದ್ರು ಕೂಡ ಇವರೆಲ್ಲ ಹೇಳ್ತಾ ಇದ್ದಾರೆ ಸಡ್ಲ ಆಗಿದೆ ಸಡ್ಲ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಏನ್ ಮಾಡುದು ಅಯ್ಯೋ ಸಡ್ಲ ಆಗಿದೆ ಸಡ್ಲ ಆಗಿದೆ ಸಡ್ಲ ಆಗುತ್ತೆ. ಆಮೇಲೆ ಅಲ್ಲಿ ಟೈಟ್ ಮಾಡೋಕೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಆಧ್ಯಾತ್ಮಿಕ ಸಾಧನೆಯನ್ನು ಮಾತ್ರ ಮಾಡುವಾಗ ಯಾರತ್ರ ಹೇಳ್ಕೊಳ್ಳುವಂತದ್ದಲ್ಲ. ಒಂದು ವೇಳೆ ಅದೇ ಮನೋಭಾವದವರು ಯಾರಾದ್ರೂ ಇದ್ರೆ ಅವರಿಗೆ ನಿಮ್ಮ ಗೋಳನ್ನು ಕೇಳೋದು ಅಂದ್ರೆ ಸಾಧನೆಯನ್ನ ವಿಷಯವಾಗಿ ಕೇಳೋದಕ್ಕೆ ಅವರಿಗೆ ಸಾಧನೆ ಇದ್ರೆ ಬೇಕಾದ್ರೆ ಒಂದು 10 ನಿಮಿಷ ಮಾತಾಡ್ಬೋದು. ಅಲ್ಲಿ ಏನಾದ್ರು ಜಾಸ್ತಿ ಮಾತಾಡೋಕೆ ಶುರು ಮಾಡಿದ್ರೆ ಮತ್ತೆ ತಾಪತ್ರಯಕ್ಕೆ ಇಟ್ಕೊಂಡು ಬಿಡುತ್ತೆ. ಸ್ವಾಮಿ ಬ್ರಹ್ಮಾನಂದರು ಹಿಂದೆ ರಾಕ್ಷಸ ಆಗಿದ್ದಂತಹ ಸಂದರ್ಭದಲ್ಲಿ, ಶ್ರೀರಾಮಕೃಷ್ಣ ಮಾನಸ ಪುತ್ರ ಆಗಿದ್ದಂತಹ ಸಂದರ್ಭದಲ್ಲಿ, ಶ್ರೀರಾಮಕೃಷ್ಣರಿಂದ ಎಲ್ಲ ಬಗೆಯ ಮಾರ್ಗದರ್ಶನವನ್ನು ಪಡೆದು ಸಾಧನೆಯಲ್ಲಿ ನಿರತನಾಗಿ ಆ ಸಾಧನೆಯ ತಿಳಿಸುತ್ತಾ ತೀವ್ರವಾದಂತಹ ಸಂದರ್ಭದಲ್ಲಿ ಅವನಿಗೊಂದು ಬಗೆಯ ಮಾನಸಿಕ ಸ್ಥಿತಿ ಬರುತ್ತೆ. ಆಗ ಆತ ಶ್ರೀರಾಮಕೃಷ್ಣ ಅಂತ ಹೇಳ್ತಾನೆ, ಈಗೀಗ ನನಗೆ ನಿಮ್ಮ ಸಹವಾಸವೂ ಕೂಡ ಬೇಡ ಅನ್ನಿಸ್ತದೆ, ನಾನು ಬರೀ ಭಗವಂತನ ಸಹವಾಸ ಮಾತ್ರವೇ ಇರಬೇಕು ಅಂತ ಅನ್ನಿಸ್ತದೆ ಅಂತ ಹೇಳ್ತಾನೆ ಶ್ರೀರಾಮಕೃಷ್ಣ. ಬೇಷ್ ಬಲೆ ಅಂತ ಹೇಳ್ತಾರೆ. ನಿಜ, ಆ ರೀತಿಯ ಒಂದು ಸ್ಥಿತಿ ಬರುತ್ತೆ. ಶ್ರೀರಾಮಕೃಷ್ಣ ಸಾಕ್ಷಾತ್ ಭಗವಂತ, ಆ ಭಗವಂತನ ಮುಂದೆ ಈ ರಾಕಾಲ ಹೇಳ್ತಾ ಇದ್ದಾನೆ, ನನಗೆ ಭಗವಂತನ ಸಹವಾಸ ಮಾತ್ರ ಇರಬೇಕು, ನಿಮ್ಮ ಸಹವಾಸ ಕೂಡ ಇಷ್ಟ ಆಗ್ತಾ ಇಲ್ಲ. ಅಂದ್ರೆ ಏನು, ಶರೀರದೂಪಧಾರಿ ಆಗಿರತಕ್ಕಂತಹ ಒಬ್ಬ ವ್ಯಕ್ತಿಯ ಮುಂದೆ ಕೂಡ ಇರಬೇಕು ಅಂತ ಅನಿಸ್ತಾ ಇದ್ದ. ಯಾವ ಒಂದು ಭಾವ ಇದೆಯೋ ಅದನ್ನು ಒಳಗಡೆ ಇಟ್ಕೊಂಡು ಅದು ಒಳಗಡೆಗೆ ತನ್ನಷ್ಟಕ್ಕೆ ತಾನು ಆತ್ಮಗತಿ ಆತ್ಮ ಕ್ರೀಡನಾಗಿ ಅನುಭವಿಸಬೇಕು ಅಂತ ಒಂದು ಭಾವನೆ ಬರ್ತಾ ಇದೆ ಅಂತ ಹೇಳ್ತಾನೆ ಶ್ರೀರಾಮಕೃಷ್ಣ. ಅದನ್ನು ಮೆಚ್ಚಿಕೊಳ್ತಾನೆ, ನನಗೂ ಅಂತಹದ್ದೇ ಒಂದು ಸ್ಥಿತಿ ಬಂದಿತ್ತು, ಯಾರು ನೆರಳು ಕೂಡ ನನಗೆ ಆಗ್ತಾ ಇದ್ದಿಲ್ಲ. ಆಧ್ಯಾತ್ಮಿಕ ಸಾಧನೆ ಅಂತ ಹೇಳಿದ್ರೆ ಕೇವಲ ಅಂತರಂಗಕ್ಕೆ ಮಾತ್ರ ಸಂಬಂಧಪಟ್ಟಂತಹದ್ದು. ಶಾಸ್ತ್ರಗಳನ್ನು ಓದ್ತಾರೆ, ಇನ್ನೊಬ್ಬರು ಹೇಳಕ್ ಹೋಗ್ತಾರೆ, ಅವರೇನೋ ಕೇಳಿ ಭೇಷ ಅನ್ಬಹುದು, ಇವನು ಒಳಗಡೆ ಸೊನ್ನೆ ಜಾತಿ ಅಂತಂದ್ರೆ ಒಳಗಡೆ ತಗೊಳ್ಳೇ ಇಲ್ಲ ಅದನ್ನ. ಶಾಸ್ತ್ರ ಇರೋದು, ಪುರಾಣ ಇರೋದು, ಆಮೇಲೆ ಇಂತಹ ವಚನ ವೇದ ಇರ್ತಕ್ಕಂಥದ್ದು, ಶ್ರೀರಾಮಕೃಷ್ಣ ಜೀವನ ಚರಿತ್ರೆ ಇರ್ತಕ್ಕಂಥದ್ದು, ಇದೆಲ್ಲ ನಮ್ಮ ಜೀವನವನ್ನು ಹೆಚ್ಚಿಕೊಳ್ಳೋದಕ್ಕೆ ಇರ್ತಕ್ಕಂಥದ್ದು, ನಮ್ಮ ಆಧ್ಯಾತ್ಮಿಕ ಜೀವನ ಅಂತ ಹೇಳ್ತಕ್ಕಂಥದ್ದೆಲ್ಲ ಗಾಳಿ ಪಾರಾದ ಜಾತಿ ಅಂತ ಹೇಳಿದ್ರೆ, ನಗೆ ಪಾಟ್ಲಾದ ಜಾತಿ ಅಂತ ಹೇಳಿದ್ರೆ ಮಾ ಜಾತಿ ಅಂತ ಆಗುತ್ತಾರೆ. ಹೇಳಿದ್ರು ಕೊಟ್ಬಿಡ್ತೀರ, ಹಾಗಾದ್ರೆ ನೀವೀಗ ಏನ್ ಮಾಡ್ತಾ ಇದ್ದೀರಿ ಸ್ವಾಮೀಜಿ ಅಂತ ಕೇಳ್ತೀವಿ. ಏನಾದ್ರೂ ಹಾಗೆ ಹೇಳಿದ್ರೆ ನಾನು ಬೇಕಾದ್ರೆ ಅವ್ರು ಹೇಳ್ತೇನೆ, ಕರ್ಟನ್ ಕ್ಲೋಸ್ ಮಾಡ್ಬಿಟ್ರಪ್ಪ. ಆದ್ರೆ ಬೇಕು ಬೇಕು, ಅದು ಇದು ಹತ್ತೆ ಹೊಡಿತಿ. ಮಧ್ಯೆ ಮಧ್ಯೆ ಆಧ್ಯಾತ್ಮಿಕವಾದ ವಿಚಾರವಾಗಿ ಸ್ವಲ್ಪ ಮಾತನಾಡ್ತಾ ಅವರ ಅನುಭವ, ಇವರ ಅನುಭವ, ಸ್ವಲ್ಪ ವಿಚಾರ ವಿನಿಮಯ ಇಂಥವುಗಳೆಲ್ಲ ಮಾಡ್ಕೊಳ್ಳೋದು ಕೂಡ ಬೇಕಾಗುತ್ತೆ. ಆದ್ರೆ ಅತಿಯಾಗೋದಕ್ಕೆ ಬಿಡಬಾರದು. ಶ್ರದ್ಧೆಯನ್ನ ಒಳಗಡೆಯಿಂದ ಬೆಳೆಸಿಕೊಂಡು ಒಳಗಡೆ ಇರ್ತಕ್ಕಂತಹ ಎಲ್ಲ ದೋಷಗಳನ್ನ, ಪಾಪಬುದ್ಧಿಯನ್ನ ಹೋಗಲಾಡಿಸಿಕೊಂಡು ಬಿಡ್ಬೇಕು. ನಾನು ಭಗವಂತನ ಮಗು, ಅಮೃತ ಪುತ್ರ, ಎಂತಹ ಅದ್ಭುತವಾದ ಶಬ್ದವನ್ನ ಉಪನಿಷತ್ ನಮ್ಗೆ ಹೇಳ್ಕೊಟ್ಟಿದೆ. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರ. ವಿಶ್ವೇ ಅಂದ್ರೆ ಜನರೇ ಅಂತ, ವಿಶ್ವದ ಸಕಲ ಜನರನ್ನು ಕೂಡ ಏಕಪ್ರಕಾರವಾಗಿ ಕರೆದು ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಅಮೃತ ಪುತ್ರರು ಅಂತ. ಮರಣವೇ ಇಲ್ಲದಿರತಕ್ಕಂತಹ ಆ ಸಚ್ಚಿದಾನಂದನ ಕಿಡಿಗಳು ನೀವೆಲ್ಲ ಅಂತನ್ನುವ ಅದ್ಭುತವಾದ ಸತ್ಯವನ್ನ ಹೇಳ್ತಾ ಇದ್ದೆ. ನಾನು ಅದನ್ನು ಅನುಭವಿಸಿದ್ದೇನೆ, ನೀವು ಅದನ್ನು ಅನುಭವಿಸಬಹುದು. ಅದು ಯಾರ ಅಪ್ಪನ ಮನೆ ಗಂಟಲ್ಲ, ಅವನಿಗೆ ಮಾತ್ರ ಸಾಧ್ಯ ಆಗುತ್ತೆ, ಸನ್ಯಾಸಿಗಳಿಗೆ ಮಾತ್ರ ಸಾಧ್ಯ ಆಗುತ್ತೆ, ಸಂಸಾರಿಗಳಿಗಲ್ಲ, ಯೋಗಿಗಳಿಗೆ ಮಾತ್ರ ಸಾಧ್ಯ ಆಗ್ತದೆ, ಬಾಕಿ ಉಳಿದವರಿಗೆ ಇಲ್ಲ ಅಂತಲೂ ಮಾತಿಲ್ಲ. ಯಾರು ಬೇಕಾದರೂ ಆ ಭಾವನೆಯನ್ನ ತಮ್ಮದನ್ನಾಗಿಸಿಕೊಂಡು ಆ ಒಂದು ಅಮೃತತ್ವದ ಸ್ಥಿತಿಗೆ ಏರಬಹುದು ಅನ್ನುವ ಒಂದು ದಿವ್ಯ ದರ್ಶನೆಯನ್ನು ಮಾಡಿದೆ ಉಪನಿಷತ್ತು. ಅದನ್ನೇ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರೆ, ಭಗವಂತನ ನಾಮ ಮಹಿಮೆಯಲ್ಲಿ ಮನುಷ್ಯನಿಗೆ ಅಂತಹ ಶ್ರದ್ಧೆ ಉಂಟಾಗಿರ್ಬೇಕು, ಆತ ಹೇಳುವಂತಾಗಬೇಕು. ಏನೋ ನಾನು ಭಗವಂತನ ನಾಮ ಜಪಿಸ್ತಾ ಇದ್ದೇನೆ, ನನ್ನಲ್ಲಿ ಇನ್ನೂ ಪಾಪವೇ, ನನಗೆ ನಾಮದರ ಪಾಪ, ನನಗೆ ಗ್ರಂಥದರ ಬಂಧನ. ಭಗವಂತನ ನಾಮ, ರಾಮ ಅಂದ್ರೆ ಸಾಕು ಭಗವಂತನ ನಾಮ. ಓಂ ಕಾಳಿ, ಓಂ ಶಕ್ತಿ, ಓಂ ಕೃಷ್ಣ, ಓಂ ರಾಮ, ಯಾಕಾಗುವುದಿಲ್ಲ? ಬರೀ ಓಂಕಾರವನ್ನು ಜಪಿಸಿದ್ರು ಸಾಕು. ತಸ್ಯ ವಾಚಕ ಪ್ರಣವನ, ತಸ್ಯ ಆ ಪರಮಾತ್ಮನ ವಾಚಕ ಹೆಸರು, ಪ್ರಣವ ಓಂಕಾರ ಅಂತ ಅರ್ಥ. ಪರಮಾತ್ಮನ ಮೂಲವಾದ ಹೆಸರೇ ಓಂಕಾರ. ಓಂ ಅಂತಂದ್ರೆ ಪರಮಾತ್ಮ ಹೆಸರದು. ಆಮೇಲೆ ಬೇರೆ ಬೇರೆ ಅವತಾರ ತಾಳಿದಾರದ್ರಿಂದ ಬೇರೆ ಬೇರೆ ಹೆಸರನ್ನು ಕೂಡ ಸೇರಿಸಬಹುದು. ಓಂ ರಾಮ, ಓಂ ಕೃಷ್ಣ, ಓಂ ಕಾಳಿ, ಓಂ ಶಕ್ತಿ, ಓಂ ಗಣಪತಿ, ಯಾವತ್ತು ಬೇಕಾದ್ರೂ ಆಗ್ಬಹುದು. ಈ ರೀತಿಯಲ್ಲಿ ಭಗವಂತನ ನಾಮವನ್ನ ಮತ್ತೆ ಮತ್ತೆ ಜಪಿಸಬೇಕು. ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಜಪಿಸಬೇಕು ಅಂದ್ರೆ ಅದು ನಮ್ಮ ಕಿವಿಗೆ ವಾಪಸ್ ಬಿದ್ದು ನಮ್ಮ ಹೃದಯದಲ್ಲಿ ಅದು ಪ್ರತಿಧ್ವನಿಸುವಂತಾಗಬೇಕು. ನಮ್ಮ ಹೃದಯದಲ್ಲಿ ಏನೇನೋ ಶಬ್ದಗಳು, ಏನೇನೋ ವಾಕ್ಯಗಳು, ಯಾರ್ಯಾರೋ ಹೇಳಿದ ಮಾತುಗಳು ಎಲ್ಲ ಪ್ರತಿಧ್ವನಿಸ್ತಾ ಇದ್ವೆ. ಅಯ್ಯೋ ಅವನು ಹಾಗಂದ, ಅವನು ಹೀಗಂದ, ಏನೋ ಏನ್ ಮಾಡೋದು, ಇದೆಲ್ಲ ಕಟ್ಕೊಂಡಿವೆ ಏನ್ ಮಾಡ್ತೀವಿ. ಅದೆಲ್ಲ ಯಾವುದು ಕೂಡ ಪ್ರತಿಧ್ವನಿಸಬಾರದು. ಅದಕ್ಕೆ ಈ ಭಗವನ್ ನಾಮ ಮಾತ್ರವೇ ಅಂತರಂಗದಲ್ಲಿ ಪ್ರತಿಧ್ವನಿಸುವಂತೆ ಮಾಡಿಕೊಳ್ಬೇಕು. ಅದಕ್ಕೋಸ್ಕರವೇ ಗಟ್ಟಿಯಾಗಿ ಭಜನೆ ಮಾಡ್ತಕ್ಕಂತ ಅದು ಕೂಗಿ ಭಜನೆ ಮಾಡು ಅಂತಲೇ ಪುರಂದರದಾಸರು ಹೇಳ್ತಾರೆ. ಅದು ಇವತ್ತಿನ ನವನಾಗರಿಕತೆಯಲ್ಲಂತೂ ಕೂಗಿ ಭಜನೆ ಮಾಡ್ತಕ್ಕಂಥದ್ದು ಬಹಳ ಬಹಳ ಸಹಾಯಕಾರಿ. ನಮ್ಮ ಪ್ರಾರ್ಥನಾ ಮಂದಿರದಲ್ಲಿ ಮೌನವಾಗಿ ಕುಳಿತುಕೊಂಡು ಧ್ಯಾನ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ನಮ್ಮ ತಲೆನಲ್ಲಿ ಎಷ್ಟು ಬಸ್ಸುಗಳು, ಎಷ್ಟು ಸ್ಕೂಟರ್ಗಳು, ಎಷ್ಟು ಗಾಡಿಗಳು, ಎಷ್ಟು ಬಿಸಿಲುಗಳು ಎಲ್ಲ ಆಗುತ್ತವೆ, ಓಡಾಡ್ತಾ ಇರುತ್ತವೆ. ಭಜನೆ ಮಾಡ್ತು ಅಂತ ಹಾರ್ಮೋನಿಯಂ ಇಟ್ಕೊಂಡು, ತಬಲ ಇಟ್ಕೊಂಡು, ತಾಳ ಇಟ್ಕೊಂಡು ಹಾಡು ಹೇಳ್ತು ಅಂತ ಹೇಳಿದ್ರೆ ಎಲ್ಲರೂ ಸೇರಿ ಭಗವನ್ ನಾಮ ಮಾತ್ರವೇ ಒಳಗಡೆ ಪ್ರತಿಧ್ವನಿಸ್ತದೆ. ನಮ್ಮ ಅಂತರಂಗದಲ್ಲೆಲ್ಲ ಅದು ಪ್ರತಿಧ್ವನಿಸ್ತಾ ಇರ್ತದೆ. ಆದ್ರಿಂದ ಅಷ್ಟರ ಮಟ್ಟಿಗೆ ನಾವು ಆ ಭಗವಂತನ ನಾಮವನ್ನು ತೆಗೆದುಕೊಳ್ಬೇಕು. ಮನೆಯಲ್ಲಿ ಸುಮ್ಮನೆ ಇದ್ದಂತಹ ಸಂದರ್ಭದಲ್ಲಿ ಯಾಕೆ ಸುಮ್ಮನೆ ಇರಬೇಕು? ಭಗವನ್ ನಾಮವನ್ನು ಉಚ್ಚರಿಸ್ತಾ ಅಡುಗೆ ಮಾಡುವವರು, ಸ್ತ್ರೀಯರು ಅಡುಗೆ ಮಾಡ್ತಿರುವ ಸಂದರ್ಭದಲ್ಲಿ ಭಗವನ್ ನಾಮವನ್ನು ಗಟ್ಟಿಯಾಗಿ ಉಚ್ಚರಿಸ್ತಾ ಬೇರೆ ಯಾವ ಸದ್ದೆ ಕೇಳಬಾರದು, ಆ ರೀತಿಯಲ್ಲಿ ಭಗವನ್ ನಾಮವನ್ನು ಉಚ್ಚರಿಸ್ತಾ ಮಾಡಬಹುದು. ತನ್ಮೂಲಕ ನಮ್ಮ ಒಳಗಡೆ ಇರತಕ್ಕಂಥ ಭೂತ ಪಿಶಾಚಿಗಳು, ದೇವಗಳು ಎಲ್ಲ ಹೊರಗಡೆ ಹೊರಟೋಗ್ಬಿಡುತ್ತವೆ. ಬಳಿಕ ಶ್ರೀರಾಮಕೃಷ್ಣ ಮುಂಬರಂತ ಹೇಳ್ತಾರೆ, ಭಗವಂತನ ನಾಮ ಜಪಿಸಿದರೆ ಮನುಷ್ಯನ ದೇಹ ಮತ್ತು ಮನಸ್ಸು ಎಲ್ಲವೂ ಶುದ್ಧವಾಗಿ ಬಿಡುತ್ತದೆ. ಎಷ್ಟು ಸತ್ಯ ಈ ಮಾತು! ಶರೀರದ ಎಲ್ಲ ಬಗೆಯ ಅಶುದ್ಧಿ, ಆಹಾರ ದೋಷದಿಂದಾಗಿ, ಸಹವಾಸ ದೋಷದಿಂದಾಗಿ, ದುರ್ಭಾವನೆಗಳ ದೋಷದಿಂದಾಗಿ ಯಾವ್ಯಾವ ಹೊಳೆ ಕಷ್ಮಲಗಳು ಶರೀರದಲ್ಲಿ ಮತ್ತು ಮನಸ್ಸಲ್ಲಿ ಸೇರ್ಕೊಂಡಿವೆಯೋ ಅವುಗಳನ್ನು ಶುದ್ಧಗೊಳಿಸುವುದಕ್ಕೆ ಭಗವನ್ ನಾಮ ಸಂಕೀರ್ತನೆ, ಭಗವನ್ ನಾಮ ಜಪ. ಆದರೆ ಉಚ್ಚರಿಸಬೇಕು, ಉಚ್ಚರಿಸಬೇಕು, ಉಚ್ಚರಿಸಬೇಕು. ಎಷ್ಟು ಅದು ಶುಚಿಯಾಗುವಷ್ಟು. ಒಮ್ಮೆ ಒಬ್ಬ ಅಶುಚಿಯಾದ ಕೊಳಕನನ್ನ ಸ್ನಾನ ಮಾಡಿಸಬೇಕು ಅಂತ ತೀರ್ಮಾನ ಮಾಡಿದ್ರು ಕೆಲವರು. ಚಂದಾಗಿ ನೀರು ಸುರಿದು ಸೋಪ್ ಹಾಕಿ ತೊಳೆದು ತೊಳೆದು 3 ದಿವಸ ಸ್ನಾನ ಮಾಡಿದ ಮೇಲೆ ಒಂದು ಬನೀನ್ ಕಾಣಿಸುವಂತೆ. ಒಂದ್ ಕಡೆ ನನ್ನನ್ನು ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ರು, ಒಂದು ದೊಡ್ಡ ಕಲ್ಯಾಣ ಮಂದಿರ ಅಲ್ಲಿ ಕಾರ್ಯಕ್ರಮದ ಏರ್ಪಾಡು. ನಾವು ಸ್ವಲ್ಪ ಮೊದಲೇ ಹೋಗಿದ್ವು, ನಮ್ಮ ಸ್ವಯಂ ಸೇವಕರು ಒಬ್ಬರು ಕರ್ಕೊಂಡು ಹೋಗಿದ್ದೆ. ಆ ಸಭಾಂಗಣವನ್ನು ನೋಡಿದ್ರೆ ಎಷ್ಟು ಗಲೀಜು ಆಗಿತ್ತು ಸಭಾಂಗಣ. ಆ ಕಲ್ಯಾಣ ಮಂದಿರ ಹೊಚ್ಚ ಹೊಸ ಕಲ್ಯಾಣ ಮಂದಿರ, ನೆಲ ಬೋಧ ಬಣ್ಣಕ್ಕೆ ಬಂದ್ಬಿಟ್ಟಿತ್ತು. ಆದ್ರೆ ಅಲ್ಲಲ್ಲಿ ನೋಡ್ತೇನೆ ಹೊಸ ನೆಲ ಒಳಗಡೆ ಕಾಣ್ತದೆ, ಕೆಂಪ್ ಕೆಂಪಾಗಿ ಬಹಳ ಚೆನ್ನಾಗಿದೆ ಒಳ್ಳೆ ನೆಲ, ಹೊಸ ಕಟ್ಟಡ. ಅದರಿಂದ ಏನ್ ಬೋಧ ಬಣ್ಣಕ್ಕೆ ಬಂದಿದ್ಯೋ ಅದು ಎಂಥದ್ದಪ್ಪ ಅಂತ ನೋಡಿದ್ರೆ ವಾದನೆ ಬೇರೆ ಬರ್ತಾ ಇದೆ. ಕಲ್ಯಾಣ ಮಂದಿರ ಆದ್ರಿಂದ ಮದುವೆ ಮಾಡಿದ್ರು, ಉಂಡ್ರು ಉಂಡ್ರು, ಮದುವೆ ಮಾಡಿದ್ರು, ಆಮೇಲೆ ಸಾರ್ಸಿದ್ರು. ಹೇಗೆ ಸಾರ್ಸಿದ್ರು? ಗುಡಿಸಿದ ಅಷ್ಟೇನೆ, ಗುಡಿಸಿ ಒಣಗಿದ ಮೇಲೆ ಮತ್ತೆ ನೋಡಿದ್ರೆ ಅದೆಲ್ಲ ಸಾರು ಹುಳಿ ಇತ್ಯಾದಿ ಅದೇ ಹಂಡಿತ್ತು. ಅದು ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ ನಾನು ತೀರ್ಮಾನ ಮಾಡಿದೆ, ಇವತ್ತು ಇಡೀ ಈ ದೊಡ್ಡ ಸಭಾಂಗಣವನ್ನ ಅಲ್ಲಿರ್ತಕ್ಕಂತಹ ಸ್ವಯಂ ಸೇವಕರು, ಹೆಚ್ಚಿನವರೆಲ್ಲ ರೋಟರಿ ಸದಸ್ಯರು ಕೂಡ ಆಗಿದ್ದರು, ಅದರೊಳಗೆ ಒಳ್ಳೊಳ್ಳೆ ಪ್ಯಾಂಟು ಎಲ್ಲ ಹಾಕೊಂಡು ಬಂದಿದ್ದವರಿಗೆಲ್ಲ ಹೇಳಿದೆ, ಸಾರ್ಸು ಪಟ್ಟಿರ್ತಾನೆ, ಸಾರ್ಸು ಪಟ್ಟಿರ್ತಾನೆ, ನೀವು ಸಾರ್ಸಿದ್ರೆ ನಮ್ಮ ಸ್ವಯಂ ಸೇವಕರಿಗೆ ಹತ್ತಿರಿ, ಬೇಕಾದ್ರೆ ನಾನು ಬೇಕಾದ್ರೆ ಸಿದ್ಧನಾಗಿದ್ದೇನೆ ಸಾರ್ಸೋದಕ್ಕೆ. ಇದನ್ನ ಸಾರಿಸಿ ಶುದ್ಧಗೊಳಿಸಿ ಆಮೇಲೆ ಕಾರ್ಯಕ್ರಮ. ನೀರು ತಂದ್ರು, ಬಟ್ಟೆ ತಂದ್ರು, ಮೊದಲು ಮುಖ ಮುಖ ನೋಡ್ಕೊಂಡ್ರು, ಆಮೇಲೆ ಹೋಗಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಮನೆಯಲ್ಲಿದ್ದ ಬಕೆಟ್ಗಳನ್ನು ತಂದ್ರು, ಬಟ್ಟೆಗಳನ್ನು ತಂದ್ರು, ಸಾರ್ಸಕ್ಕೆ ಶುರು ಮಾಡಿದ್ರು. ಕಾಲು ಶುರುವಾಯ್ತು ಅವರಿಗೆ. ಆದ್ರೂ ನನ್ನ ನೋಡಿದ್ರು, ಸ್ವಲ್ಪ ಶಕ್ತಿ ತಂದ್ಕೊಂಡ್ರು, ಮತ್ತೆ ಸಾರಿಸಿದ್ರು. ಇಡೀ ದೊಡ್ಡ ಸಭಾಂಗಣ ಅದನ್ನ ಸಾರಿಸಿದ್ರು. ಸಾರಿಸಿದ ಬಟ್ಟೆಯನ್ನ ಆ ಬಕೆಟ್ ಒಳಗೆ ಮುಳುಗಿಸಿ ಹಿಂದಿತ್ತು. ಸಾರಸ್ಯ ಮುಗಿಯುವ ಹೊತ್ತಿಗೆ ನಾಲ್ಕು ಪಕೆಟ್ ಸಾರ ಅಂದ್ರೆ ತಿನ್ನೋಕ್ಕಾಗಲ್ಲ ವಿಚಾರ ಬೇರೆ. ಈಗ ಆ ನೆಲಕ್ಕೆ ಮೂಲದ ಬಣ್ಣ ಬಂತು, ರುಚಿಯಾಯಿತು. ಆದ್ರೆ ಇನ್ನೂ ಸ್ವಲ್ಪ ಇತ್ತು ಮಳೆ. ಅದಕ್ಕೋಸ್ಕರ ನಾನು ಹೇಳಿದೆ, ಇನ್ನು ನಾಲ್ಕು ಬಗೆಟ್ ತನ್ನಿ, ಡೆಟ್ಟ ಅಂತಾನೆ, ಅದಕ್ಕೆ ಸೋಲ್ ಬಿಟ್ಟು ಪುನಃ ಬೇರೆ ಬಟ್ಟೆಯನ್ನು ಮತ್ತು ಒರೆಸಬೇಕು. ಸಾಸಿದ ಮೇಲೆ ನೋಡ್ತಾರೆ ಎಷ್ಟು ಶುದ್ಧವಾಗಿದೆ. ಇಷ್ಟು ಕೊಳೆ ತುಂಬಿಕೊಂಡಿರ್ತದೆ ನಮ್ಮಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಇಷ್ಟು ಕೊಳೆ ತುಂಬಿಕೊಂಡಿರ್ತದೆ. ಅದಕ್ಕೋಸ್ಕರವೇ ಯೋಗವನ್ನ ಯಾರು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಬೇಕು ಅಂತ ಇಷ್ಟಪಡ್ತಾರೋ ಅವರಿಗೆ ಪಾತ್ರದಲ್ಲಿ ಯೋಗ ಸೂತ್ರದಲ್ಲಿ ಏನು ಹಾಕಿದೆ? ಅಹಿಂಸಾ, ಸತ್ಯ, ಅತ್ಯಯ, ಬ್ರಹ್ಮಚರ್ಯ, ಶೌಚ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪರಿಧಾನ, ಸಂತೋಷ ಇತ್ಯಾದಿ. ಅವರು ಶೌಚ ಅಂತ ಒಂದು ಶಬ್ದ ಹಾಕಿದ್ದಾರೆ. ಶುಚಿಯಾಗಿ ಇಟ್ಟುಕೊಳ್ತಕ್ಕಂಥ ಶರೀರ ಮನ ಶರೀರ ಮತ್ತು ಮನಸ್ಸನ್ನ ಶುಚಿಯಾಗಿ ಇಟ್ಟಿರ್ತಕ್ಕಂಥದ್ದು. ಶುಚಿತ್ವ ಕೇವಲ ಶಾರೀರಿಕ ಶುಚಿತ್ವ ಅಲ್ಲ, ಅಂತರಂಗ ಶುಚಿತ್ವ. ಕೇವಲ ಅಂತರಂಗ ಶುಚಿತ್ವ ಅಲ್ಲ, ಶಾರೀರಿಕ ಶುಚಿತ್ವ, ಎರಡು ಕಡೆಗೂ ಕೂಡ ಗಮನ ಕೊಡಬೇಕು ಅಂತ ಬಹಳ ಚೆನ್ನಾಗಿ ಅದನ್ನ ದೃಢಪಡಿಸಿದ್ದಾರೆ. ಆದರೆ ಯಾರು ರಾಜಯೋಗವನ್ನು ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಇಲ್ಲವೋ, ಬಹುಮಟ್ಟಿಗೆ ಸಾಧ್ಯ ಇಲ್ಲ, ಅಂಥವರು ಕೂಡ ಹೆದರಬೇಕಾಗಿಲ್ಲ. ಶ್ರೀರಾಮಕೃಷ್ಣ ಸೂಚನೆ ಕೊಟ್ಟಿದ್ದಾರೆ, ಭಗವಂತನ ನಾಮ ಜಪಿಸಿದರೆ ಮನುಷ್ಯನ ದೇಹ ಮತ್ತು ಮನಸ್ಸು ಎಲ್ಲವೂ ಶುದ್ಧವಾಗಿ ಬಿಡುತ್ತದೆ. ಯಾವ ಇತರ ಯೋಗದ ಕಡೆಗೂ ಗಮನ ಕೊಡಬೇಕಾಗಿಲ್ಲ ಮನುಷ್ಯ. ನಾಮ ಜಪ ಒಂದನೇ ಮಾಡ್ತಾ ಇದ್ರೆ ಸಾಕು. ಆದ್ರೆ ನಾಮ ಜಪ ಮಾಡೋದಕ್ಕೆ ಹೋಗ್ತಾರೆ, ಎಷ್ಟು ಮಾಡಬೇಕು ಅಂತ ಹೇಳಿದ್ದಾರೆ? 10,000 ಮಾಡಬೇಕು ಅಂತ ಹೇಳಿದ್ದಾರೆ ಶ್ರೀ ಶಾರದಾ ಮಾತೆಯವರು. ಆದ್ರಿಂದ ಓಂ ಭಗವತ್ವಾಸದೇವ ಅದೇನದು? ಅದು ಯಾವ ದೇವರದು? ಆ ದೇವರಿಗೆ ಗಡಿಬಿಡಿ ಆಗ್ಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಅನ್ನೋದು ಹೇಗಿರುತ್ತೆ? ನಮ್ಮ ಸ್ವಯಂ ಸೇವಕರೊಬ್ಬರು ಯಾವುದೋ ದೇವಸ್ಥಾನದಲ್ಲಿ ಅರ್ಚನೆ ಆಗ್ತಾ ಇದ್ರೆ ದೇವೇ ಮಹಾ ಏನ್ ಮಹಾ ಅಂತ ನಮಃ ಅಂತ ಅಂತಿರೋದು ಅಲ್ಲಿ ನಮಃ ಅಂತಿರೋದು. ಅದು ಏನ್ ಮಹಾ ಏನ್ ಮಹಾ ಏನ್ ಮಹಾ ಅಂತ ಅಂದ್ರೆ ಈ ದೇವರು ಏನ್ ಮಹಾ ಎಲ್ಲ ನನ್ನನ್ನೇ ಅವಲಂಬಿಸಿದ್ದೇನೆ. ಈ ರೀತಿಯಲ್ಲಿ 10,000 ಜಪ ಮಾಡಿ ಅವರೊಂದು ಸಾಕ್ಷಾತ್ಕಾರ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಬೇರೆ. ಆ ದೇವ್ರನ್ನ ನಾವೇನಾದ್ರು ಕೇಳಬೇಕು ಅಂತ ಹೇಳಿದ್ರೆ ಏನ್ ಭಗವಂತ ಅವನು 10,000 ಜಪ ಮಾಡ್ತಾ ಬಂದಿದ್ದಂತೆ, ಆದ್ರೂ ನೀ ಯಾಕೆ ಸಾಕ್ಷಾತ್ಕಾರ ಕೊಡ್ಲಿ? ಆಗ ದೇವರು ಅದು ಯಾವ ದೇವರನ್ನು ಕರೆದದ್ದು ಅಂತ ಇನ್ನು ತೀರ್ಮಾನ ಆಗಿಲ್ಲ ಅಂತ ಹೇಳ್ತಾನ. ದೊಡ್ಡ ಮಂತ್ರವಾದ್ರೂ ಸರಿಯೇ, ಚಿಕ್ಕ ಮಂತ್ರ ಸರಿ ಆದರೂ ಸರಿಯೇ, ಅದನ್ನು ಪೂರ್ತಿ ಉಚ್ಚರಿಸಬೇಕು ಮತ್ತು ಪ್ರೀತಿಯಿಂದ ಉಚ್ಚರಿಸಬೇಕು. ಒಂದೊಂದು ಮಂತ್ರವನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಉಚ್ಚರಿಸಬೇಕು. ಯಾಕೆ ಅಂತ ಹೇಳಿದ್ರೆ ಆ ಮಂತ್ರವನ್ನು ಉಚ್ಚರಿಸಿದಾಗ ಆ ನಾಮದ ಭಗವಂತನನ್ನ ನಾವು ಆಹ್ವಾನಿಸ್ತಾ ಇದ್ದೇವೆ ನಮ್ಮ ಹೃದಯಕ್ಕೆ ಅಂತ ಅರ್ಥ. ಆಹ್ವಾನಿಸ್ತಾ ಇದ್ದೀವಿ, ಅವನನ್ನು ಕರೆಯುತ್ತ. ಹೇಗೆ ಕರಿಬೇಕು? ಮರ್ಯಾದೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಕರಿಬೇಕಲ್ಲ. ಒಂದೊಂದು ಜಪ ಅಂದ್ರೆ ಹಾಗೆ. ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜ್ ಯಾವಾಗಲೂ ಹೇಳ್ತಾ ಇದ್ರು, ಗುಣಮಟ್ಟಕ್ಕೆ ಗಮನ ಕೊಡಬೇಕಂತೆ, ಸಂಖ್ಯೆಗೆ ಅಲ್ಲ. ಕ್ವಾಂಟಿಟಿ, ಕ್ವಾಲಿಟಿ, ಎರಡು ಶಬ್ದ ಇದೆ. ಕ್ವಾಂಟಿಟಿ ಅಂದ್ರೆ ಪರಿಮಾಣ, ಕ್ವಾಲಿಟಿ ಅಂದ್ರೆ ಗುಣ. ಮಣಗಟ್ಟಲೆ ಜಪ ಮಾಡಿದ್ರು ಕೂಡ ಏನು ಆಗದೆ ಇರೋದಕ್ಕೆ, ಯಾತಕ್ಕೋಸ್ಕರ ಏನು ಆಗ್ತಾ ಇಲ್ಲ. ಬೇಗ ಮುಗಿಸ್ಬೇಕು, ಆಮೇಲೆ ಟಿವಿ ನೋಡೋಕೋ ಕೂತ್ಕೊಳ್ಬೇಕು, ಅದರ ಆನಂದ ಕೂತ್ಕೊಳ್ಬೇಕು. ಕಡಿಮೆ ಸಮಯದಲ್ಲಿ ಹೆಚ್ಚು ಜಪ ಆಗಬೇಕು, ಇದರಿಂದ ಹೆಚ್ಚು ಪ್ರಯೋಜನ ಆಗೋದಿಲ್ಲ. ಅದರಿಂದ ಪ್ರಯೋಜನ ಆಗುತ್ತೆ, ಆಗೋದಿಲ್ಲ ಅಂತ ನಾನೇನು ಹೇಳೋದಿಲ್ಲ. ಯಾಕೆಂತಂದ್ರೆ ಭಗವಂತನಿಗೆ ನಮ್ಮ ಅವಸ್ಥೆ ಗೊತ್ತಲ್ಲ. ಆದ್ರಿಂದ ಒಂದು ಎತ್ತಿಂಚಿಗಾದ್ರೂ ಪ್ರಯೋಜನ ಅದರಿಂದ ಆಗುವಂತೆ ಮಾಡ್ತಾನು. ಆದರೆ ನಿಜವಾಗಿ ಅದರಿಂದ ಪ್ರಯೋಜನ ಆಗಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಉಚ್ಚಾರ ಆಗಬೇಕು. ಆಮೇಲೆ ಇನ್ನೊಂದು ವಿಷಯದಲ್ಲಿ ವೈಬ್ರೇಷನ್, ಸ್ಪಂದನ. ಈ ಸ್ಪಂದನ ಶಾಸ್ತ್ರ ಬಹಳ ಬೆಳೆದಿದೆ. ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣ ಸಂಬಂಧಿಯಾದ ಸ್ಪಂದನವೇ ಅಲ್ಲಿರುತ್ತದೆ. ರಾಮ ಅಂತ ಹೇಳಿದ್ರೆ ರಾಮ ಸಂಬಂಧಿಯಾದ ಸ್ಪಂದನವೇ ಇರ್ತದೆ. ಆ ಸ್ಪಂದನಕ್ಕೆ ಅನುಸಾರವಾಗಿ ಆ ರೂಪ ಅಲ್ಲಿ ಇದ್ದಾಳ್ತದೆ. ಯಾವ ಆಕಾರ ಬೇಕಾದರೂ ಕೂಡ ಎಲ್ಲ ಸ್ಪಂದನದಿಂದ ಈ ಜಗತ್ತಿನ ನಿರ್ಮಾಣ, ಪ್ರಾಣಶಕ್ತಿ, ಅದುರುವಿಕೆ ಅದುರುವಿಕೆ. ಈ ಶರೀರವು ಕೂಡ, ಶರೀರದ ಪ್ರತಿಯೊಂದು ಅಣು ಕಣುವು ಕೂಡ ಅದರ್ತಾ ಇದೆ. ಬೇರೆ ಬೇರೆ ವೇಗದಲ್ಲಿ ಅದು ಅದರುವುದರ ಮೂಲಕ ಬೇರೆ ಬೇರೆ ರೂಪವನ್ನ, ಬೇರೆ ಬೇರೆ ಘನ ಸ್ಥಿತಿಯನ್ನ ಅದು ಹೊಂದುತ್ತದೆ. ಹಾಗೇನೇ ಶಾಪ, ಶಾಪ ಅಂತಿದೆಯಲ್ಲ, ನೇನು ಸಾಯಿ ಅಂತ ಹೇಳಿದ್ರೆ ಸಾಕು. ಅವನು ಸಾಯಿದ್ರೆ ಹೇಗೆ, ಅದಕ್ಕೆ ಅನುಸಾರವಾದಂತಹ ಪ್ರತಿಸ್ಪಂದನ ಅಲ್ಲಿ ಉಂಟಾಗುತ್ತೆ. ಸಾಯುವ ಒಂದು ಕ್ರಿಯೆ ಏನಾಗಬೇಕು ಆ ಶರೀರದಲ್ಲಿ ಆಗಿಬಿಡುತ್ತದೆ. ವಾಕ್ಶಕ್ತಿ ಅಂತ ಹೆಸರು. ಅದು ಏಕಾಗ್ರತೆಯ ಮೂಲಕ ಅದಕ್ಕೆ ಶಕ್ತಿ ಉತ್ಪನ್ನ ಆಗುತ್ತೆ. ಹಾಗೆ ನಾಮ ಜಪದ ಮೂಲಕ ಆ ನಾಮವನ್ನು ನಾವು ಅತ್ಯಂತ ಪ್ರೀತಿಯಿಂದ ಸ್ಪಷ್ಟವಾದ ರೀತಿಯಲ್ಲಿ ಉಚ್ಚರಿಸ್ತಾ ಬಂದಾಗ ಸರಿಯಾದ ಸ್ಪಂದನ ಉಂಟಾಗಿ ಭಗವಂತ ಅಲ್ಲಿ ಆವಿರ್ಭವಿಸುವುದಕ್ಕೆ ಅನುಕೂಲವಾಗುತ್ತೆ. ಈ ರೀತಿಯಲ್ಲಿ ನಾವು ಯಾವುದೇ ಬಗೆಯ ನಾಮವನ್ನೇ ತೆಗೆದುಕೊಳ್ಳಿ, ಅದನ್ನ ಹೃತ್ಪೂರ್ವಕವಾಗಿ ಉಚ್ಚರಿಸ್ತಾ, ಒಂದು ಗಂಭೀರ ಭಾವದಿಂದ ಉಚ್ಚರಿಸ್ತಾ, ಒಂದು ಪ್ರೀತಿಯಿಂದ ಉಚ್ಚರಿಸ್ತಾ ಬಂದಾಗ ದೇಹ ಶುದ್ಧಿ, ಮನಃಶುದ್ಧಿ, ಅತ್ಯಂತ ಉನ್ನತ ಮಟ್ಟದ ಶುದ್ಧಿ, ಸಾಮಾನ್ಯ ಶುದ್ಧಿ ಅಲ್ಲ. ಒಬ್ಬ 4 ವರ್ಷ ಸತ್ಯ ಹೇಳ್ತಾ ಬಂದ್ರೆ ಅವನು ಒಂದು ಬಗೆಯ ಶುದ್ಧ. ಕಳವು ಕೊಲೆ ಇತ್ಯಾದಿ ಮಾಡದೇ ಇದ್ರೆ, ಯಾರನ್ನು ಬೈಯೋದಕ್ಕೆ ಹೋಗದೇ ಇದ್ರೆ, ಅಂದ್ರೆ ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಒಂದು ಒಳ್ಳೆಯ ಗುಣನಡತೆಯನ್ನ ಬೆಳೆಸ್ಕೊಂಡು ಬಂದಿದ್ರೆ ಅವನೊಬ್ಬ ಶುದ್ಧ ವ್ಯಕ್ತಿ, ಅದರೊಳಗೆ ಏನು ಸಂಶಯವೇ ಇಲ್ಲ. ಆದ್ರೆ ಆ ಶುದ್ಧ ವ್ಯಕ್ತಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಾರ. ಒಂದನೇ ಕಾರಣ ಏನಪ್ಪಾ ಅಂತಂದ್ರೆ, ಅಥವಾ ಪ್ರಾಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ, ಅವನಲ್ಲಿ ಅವನಿಗೆ ಗೊತ್ತಿಲ್ಲದಿರತಕ್ಕಂತ ಇನ್ನೊಂದು ಅಶುದ್ಧಿ ಬೆಳ್ಕೊಂಡು ಬಂದಿರುತ್ತೆ. ನಾನು ಬಹಳ ಒಳ್ಳೆಯ ನಡತೆ ಉಳ್ಳವನು, ಲಂಚ ಗಿಂಚ ಮುಟ್ಟದವನೇ ಅಲ್ಲ, ಸುಳ್ಳು ಹೇಳಿದವನೇ ಅಲ್ಲ, ನಾನು ಎಷ್ಟು ಒಳ್ಳೆಯವನು, ನನ್ನಂಥವನು ಸುತ್ತಮುತ್ತ ಎಲ್ಲಿ ಸಿಗ್ತಾರೆ, ಯಾರನ್ನು ನೋಡಿದ್ರು ಒಂದಲ್ಲ ಒಂದು ಬಗೆಯ ಸುಳ್ಳು ಕಪ್ಟ ಮೋಸ ವಚನೆ ಇದ್ದೇ ಇರುತ್ತೆ. ಒಂದಲ್ಲ ಒಂದು ದಿವಸ ನಾನು ಸುಳ್ಳೇ ಇರ್ತಾರೆ, ನಂದು ಅಂಥ ದಿಲ್ವೇ ಇಲ್ಲ ನೋಡ, ಅಂಥ ಅಲ್ಲ, ಸಾಮಾನ್ಯ ಅಲ್ಲ ಅನ್ನುವ ಭಾವನೆ ಇದೆಯಲ್ಲ, ಓಹೋ ಹೀಗೋ ನೀನು ಅಂದು ಬಲಗಡೆಯಿಂದ ಭಗವಂತ. ಈ ಒಂದು ಅಹಂಕಾರ ಒಳಗಡೆ ಅತ್ಯಂತ ಒಳಕ್ಕೆ ಇರುವಂತಹ ಅಹಂಕಾರ ಇದೆಯಲ್ಲ, ಅದು ದೊಡ್ಡ ಅಶುಚಿಯಾಗಿ ಕುಳಿತಿರುತ್ತೆ. ಆದ್ರಿಂದಲೇ ಒಳ್ಳೆಯ ನಡತೆ ಇದ್ದು ಸಾಧನೆ ಮಾಡಿ ಆದರೂ ಕೂಡ ಭಗವಂತನ ಸಾಕ್ಷಾತ್ಕಾರ ಯಾಕ್ತಾ ಇಲ್ಲ, ಅದು ಅಲ್ಲಿ ನಮ್ರತೆ ಬಂದಿಲ್ಲ. ನಾನಲ್ಲ ಹೇ ಭಗವಂತ, ಎಲ್ಲವೂ ನೀನೇ ಅಂತಿರ್ತಕ್ಕಂತ ಒಂದು ಪವಿತ್ರವಾದಂತಹ ಅತ್ಯಂತ ಉನ್ನತ ಮಟ್ಟದ ಪಾವಿತ್ರ್ಯದ ಸ್ಪಂದನ ಅಲ್ಲಿ ಉಂಟಾಗಿಲ್ಲ. ಅದು ಏನು ದಾರಿ, ಮಂತ್ರ ಜಪ, ಭಜನೆ, ನಾಮ ಸಂಕೀರ್ತನೆ, ಶುದ್ಧ ಭಾವದಿಂದ ಆ ಕಡೆ ಈ ಕಡೆ ನೋಡ್ಕೊಂಡು ಭಜನೆ ಮಾಡ್ತಕ್ಕಂಥದ್ದಲ್ಲ. ಹಾಡು ಹೇಳ್ತಾ ಸಾಧ್ಯವಾದಷ್ಟು ಅದನ್ನ ಬಯಹಾಟ್ ಮಾಡ್ತಾ, ಕಂಠಪಾಠ ಮಾಡ್ತಾ, ಅದನ್ನ ಕಣ್ಣು ಮುಚ್ಕೊಂಡು ಹಾಡ್ತಕ್ಕಂತ ಒಂದು ಸ್ಥಿತಿ, ತದೇಕ ಶಕ್ತನಾಗಿ ಆ ಹಾಡಿನಲ್ಲಿ ಹಾಡಾಗಿದ್ರೆ ಆ ಹಾಡಿನಲ್ಲಿ ಏನೇನು ಭಾವನೆಗಳೆಲ್ಲ ಬಂದಿದೆಯೋ ಆ ಭಾವನೆಗಳನ್ನೆಲ್ಲ ಭಗವಂತನಿಗೆ ನಿವೇದಿಸಿಕೊಳ್ತಾ, ಭಗವಂತನೊಂದಿಗೆ ತಾದಾತ್ಮ್ಯ ಹೊಂದುತ್ತಾ ಸಂಕೀರ್ತನೆ ಮಾಡ್ತಕ್ಕಂತ ಅರ್ಥ. ಅಥವಾ ನಾಮ ಜಪ ಇದು ಯಾವುದು, ಓಂ ನಮೋ ನಾರಾಯಣಾಯ, ಓಂ ನಮ ಶಿವಾಯ ಇತ್ಯಾದಿ ಅವರವರ ಗುರುಗಳು ಕೊಟ್ಟಂತಹ ನಾಮವನ್ನ ಏಕಾಂತವಾದಂತಹ ಸಂದರ್ಭದಲ್ಲಿ, ಯಾರು ಸುತ್ತಮುತ್ತ ನೋಡದೆ ಇರತಕ್ಕಂತಹ ಸಂದರ್ಭದಲ್ಲಿ ಅವರು ಪಾಡಿದ ಅದನ್ನು ಗಟ್ಟಿಯಾಗಿ ಉಚ್ಚರಿಸಬಹುದು. ಎಷ್ಟೋ ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ, ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ ಮಾನಸಿಕವಾಗಿ ಜಪ ಮಾಡಬೇಕು ಅಂತ. ಮಾನಸಿಕವಾಗಿ ಜಪ ಮಾಡೋದಕ್ಕೆ ಎಲ್ಲರಿಗೂ ಏಕಪ್ರಕಾರವಾದ ಅರ್ಹತೆ ಇರೋದಿಲ್ಲ. ಯಾಕೆಂತಂದ್ರೆ ಮಾನಸಿಕವಾಗಿ ನಾವು ಅದಾಗಲೇ ಬೇಕಾದಷ್ಟು ತುಂಬಿಕೊಂಡು ಬಿಟ್ಟಿದ್ದೇವೆ. ಯಾರ್ಯಾರೋ ಬೈದಿತ್ತು, ಯಾರ್ಯಾರೋ ಹೊಗಳಿದ್ದು, ಯಾರ್ಯಾರೋ ಏನೇನೋ ಅಂದಿದ್ದು, ಅದೆಲ್ಲ ನಮ್ಮ ಮನಸ್ಸಲ್ಲಿರುವಾಗ ಸುತ್ತಮುತ್ತ ಈ ಶಬ್ದಗಳು, ಬೇರೆ ಬೇರೆ ಶಬ್ದ ಮಾಲಿನ್ಯ ಇರೋದ್ರಿಂದ ಆ ಶಬ್ದಗಳು ಬರ್ತಾ ಇವೆ, ಅಕ್ಕಪಕ್ಕದ ಮನೆಯ ಶಬ್ದ ಬರ್ತಾ ಇರ್ತದೆ, ಮೋಮಿಗೆ ಬೇರೆ ಹಾಗೂ ಒಗ್ಗರಣೆ ಕೊಟ್ಟದ್ದು ಬೇರೆ ಬರ್ತಾ ಇರ್ತದೆ. ಇಂಥವುಗಳೆಲ್ಲ ನಮ್ಮ ಮನಸ್ಸನ್ನ ಗಲಿಬಿಲಿಗೊಳ್ತಾ ಇದ್ದ ಸಂದರ್ಭದಲ್ಲಿ ಅವನು ಓಂ ನಮೋ ಭಗವತೆ ವಾಸುದೇವಾಯ ಸೃಜಗ ವಾಸನೇ ಬಂದ್ಬಿಡುತ್ತದೆ, ಬೇರೆ ಏನೇನೋ ಬಂದ್ಬಿಡುತ್ತೆ. ಆಗ ಸರಿಯಾದ ರೀತಿಯಲ್ಲಿ ಒಳಗಡೆಯಿಂದ ಉಚ್ಚರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಮನಸ್ಸನ್ನ ತಯಾರಿಗೊಳಿಸಬೇಕು. ಹೇಗೆ? ನಾನು ಯಾವಾಗಲೂ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇರ್ತೇನೆ. ಛೀ ಮೂರ್ಖ ಅಂತ ಒಬ್ಬನು ಬೈದ್ರು ಸಾಕು, ಆದ್ರೆ ಅವನ ಕಿವಿ ಒಳಗೆ ಹೋಗಿ ಅವನ ಮನೆಗೆ ಹೋಗಿ ಮೂರು ದಿವಸ ಆದರೂ ಕೂಡ ಅದು ಒಳಗಡೆ ಇವನು ನನ್ನ ಛೀ ಮೂರ್ಖ ಮೂರ್ಖ ಮೂರ್ಖ ಅಂತ ಹೇಳಿದಲ್ಲ ಅಂತ ಹೇಳ್ತಕ್ಕಂತ ಮಾತು ಮತ್ತೆ ಮತ್ತೆ ಮೊಳಗ್ತಾ ಇರ್ತದೆ. ಅವನಲ್ಲಿ ಅವನೇನು ಉಚ್ಚರಿಸೋದಿಲ್ಲ, ಅವನು ಮೂರ್ಖ ಅನ್ನುವ ಮಾತನ್ನು ಶಬ್ದವನ್ನು ಅವನೇನು ಉಚ್ಚರಿಸೋದಿಲ್ಲ, ಅವನು ಮಾನಸಿಕವಾಗಿ ಉಚ್ಚರಿಸುವ ಪ್ರಯತ್ನವನ್ನೇ ಮಾಡೋದಿಲ್ಲ ಅವನು, ಆದ್ರೂ ಒಳಗಡೆ ಅವನು ಉಚ್ಚರಿಸ್ತಾ ಇರ್ತದೆ. ಹೇಗೆ? ಶ್ರವಣ. ಅದಕ್ಕೋಸ್ಕರ ಗುರುಗಳು ಕಿವಿಗೆ ತಮ್ಮ ಶಿಷ್ಯರ ಕಿವಿಗೆ ಮಂತ್ರವನ್ನ ಉಚ್ಚರಿಸುವಂತಹದ್ದು ಒಂದು ಕ್ರಮ ಬಂದಿದೆ. ಶ್ರವಣ, ಅದೇ ಶ್ರವಣ ಅಂದ್ರೆ ಗುರು ಅಂತಂದ್ರೆ ನಾವು ಪರಮ ಭಕ್ತಿಯನ್ನು ಇಟ್ಕೊಂಡಿರ್ತೇವೆ, ಶ್ರದ್ಧೆಯನ್ನು ಇಟ್ಕೊಂಡಿರ್ತೇವೆ. ಅಂತಹ ಗುರು ನಮ್ಮ ಕಿವಿಯ ಬಳಿಗೆ ಬಂದು ಅದನ್ನು ಹೇಳಿಬಿಡ್ತಾರೆ. ಅದು ಅಮೃತದ ಉಪಾಧಿಯಲ್ಲಿ ಒಳಗಡೆ ಪ್ರವೇಶ ಮಾಡಿಬಿಟ್ಟಿರ್ತದೆ. ಅದರಲ್ಲಿ ಮಾನಸಿಕವಾಗಿ ಜಪ ಮಾಡೋದು ಸಾಧ್ಯ. ಆ ಬಗೆಯ ಶ್ರವಣ ಯಾರಿಗಾದ್ರೂ ಸಿಕ್ಕಿದ್ದ ಪಕ್ಷದಲ್ಲಿ ಖಂಡಿತವಾಗ ಆಗ್ಬೋದು. ಮತ್ತು ಮನಸ್ಸಿನ ಗರಿಮೆಯಲ್ಲಿ ಇರ್ತಕ್ಕಂಥ ಅದು ಬಹಳಷ್ಟು ನಿಂತಿದ್ದರೆ ಮಾತ್ರ ಮಾನಸಿಕವಾಗಿ ಜಪ ಮಾಡೋದು ಸುಲಭ ಆಗ್ತದೆ, ಇಲ್ಲದೆ ಹೋದ್ರೆ ಸ್ವಲ್ಪ ಗಟ್ಟಿಯಾಗಿ ತುಟಿಯಿಂದ ಕೂಡ ಉಚ್ಚರಿಸಬಹುದು. ಹೀಗೆ ನಮ್ಮ ಮನಸ್ಸಿಗೆ ಕೇಳುವಂತೆ ನಮ್ಮ ಅಂತರಂಗಕ್ಕೆ ತಲುಪುವಂತೆ ಮಾಡಿಕೊಳ್ಬೇಕು. ಆ ರೀತಿಯಲ್ಲಿ ನಾವು ಅದನ್ನು ಉಚ್ಚರಿಸಿದ ಪಕ್ಷದಲ್ಲಿ ಶರೀರ ಮನಸ್ಸುಗಳ ವಿಕೃತ ಸ್ಪಂದನಗಳು ಅಡಗಿ ಅತ್ಯಂತ ತಾತ್ವಿಕ ಸ್ಪಂದನಗಳು ನಿರ್ಮಾಣಗೊಂಡು ಅದೇ ಶುದ್ಧೀಕರಣದ ಸ್ಥಿತಿ, ಅಂತ ಒಂದು ಶುದ್ಧೀಕರಣದ ಸ್ಥಿತಿ ನಿರ್ಮಾಣ ಮಾಡುತ್ತೆ. ತಾತ್ವಿಕ ಸ್ಪಂದನ, ತಾಮಸಿಕ ಸ್ಪಂದನ, ರಾಜಸಿಕ ಸ್ಪಂದನ, ಈ ಮೂರೇ ಪ್ರಧಾನವಾದ ಸ್ಪಂದನಗಳು. ತಾಮಸಿಕ ಸ್ಪಂದನಗಳೇ ನಮ್ಮ ಮನಸ್ಸಲ್ಲಿ ದುರ್ಬುದ್ಧಿ ಉಂಟಾಗುವಂತೆ ಮಾಡುವಂತಹದ್ದು, ರಾಜಸಿಕ ಸ್ಪಂದನಗಳೇ ನಮ್ಮನ್ನು ಗರಿಬಿರಿಗೊಳಿಸತಕ್ಕಂಥದ್ದು, ಹಲವಾರು ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸುವಂತಹದ್ದು. ಸಾತ್ವಿಕ ಸ್ಪಂದನಗಳೇ ನಮ್ಮನ್ನು ಭಗವತ್ ವಿಚಾರದಲ್ಲಿ ಮಾತ್ರ ತೊಡಗಿಸುವಂತೆ ಮಾಡುವಂತಹದ್ದು. ಆ ಸಾತ್ವಿಕ ಸ್ಪಂದನಕ್ಕೆ ನಮ್ಮನ್ನು ನಾವು ಏರಿಸಿಕೊಳ್ಳೋದು ಹೇಗೆ? ಈಗ ಇರುವಂತಹ ತಮೋಗುಣವನ್ನು ಹೋಗಲಾಡಿಸಿಕೊಳ್ಳೋದಕ್ಕೋಸ್ಕರ ಭಗವನ್ ನಾಮ ಸಂಕೀರ್ತನೆ, ನಾಮ ಜಪ. ಅದನ್ನೇ ಇಲ್ಲಿ ಶ್ರೀರಾಮಕೃಷ್ಣ ಹೇಳಿದ್ರು, ಭಗವಂತನ ನಾಮವನ್ನು ಜಪಿಸಿದರೆ ಮನುಷ್ಯನ ದೇಹ ಮತ್ತು ಮನಸ್ಸು ಎಲ್ಲವೂ ಶುದ್ಧವಾಗಿ ಬಿಡುತ್ತದೆ. ಕೇವಲ ಪಾಪ ನರಕ ಈ ಮಾತುಗಳಲ್ಲೇ ಹೇಗೆ ತೊಡಗಬೇಕು? ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಕೇವಲ ಪಾಪ ನರಕ ಈ ಮಾತುಗಳಲ್ಲಿ ಏಕೆ ತೊಡಗಬೇಕು? ಭಗವಂತನಿಗೆ ಒಮ್ಮೆ ಹೇಳಿಬಿಡು, ಹೇ ಭಗವಂತ, ಇದುವರೆಗೆ ಅನ್ಯಾಯ ಕರ್ಮಗಳನ್ನು ಮಾಡಿದ್ದೇನೆ, ಇನ್ನು ಮುಂದೆ ಮಾಡುವುದಿಲ್ಲ ಅಂತ. ಆತನ ಹೆಸರಿನಲ್ಲಿ ಶ್ರದ್ಧೆ ಇದೆ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಭಗವಂತನ ಹತ್ರ ಹೇಳಿಬಿಡ್ಬೇಕಂತೆ, ಹೇ ಭಗವಂತ, ಇಲ್ಲಿವರೆಗೆ ನಾನು ಅನ್ಯಾಯ ಕರ್ಮಗಳನ್ನು ಮಾಡಿದ್ದೇನೆ, ಇನ್ನು ಮುಂದೆ ಮಾಡುವುದಿಲ್ಲ ಅಂತ ಹೇಳಬೇಕಂತೆ. ಇದು ಬಹಳ ಮುಖ್ಯ. ಭಗವಂತ ನಾನು ಜಪ ಮಾಡ್ತಾನೂ ಇರೋದು, ನಾನು ಹಾಕ್ತಾನೂ ಇರೋದು, ಅದೇ ಬೇರೆ ಇದೇ ಬೇರೆ ಅಂತ ತಿಳ್ಕೊಂಡ್ರೆ ಆಗೋದಿಲ್ಲ, ಮಾಡೋದಿಲ್ಲ ಅಂತ ಭಗವಂತನಿಗೆ ಮಾತು ಕೊಡ್ಬೇಕು ಮತ್ತು ಅದರಂತೆ ಮಾಡದೆ ಇರಬೇಕು. ಆಗ ಇಲ್ಲಿವರೆಗೆ ಆದದ್ದನ್ನೆಲ್ಲವನ್ನು ಭಗವಂತ ಮಣಗಟ್ಟಲೆ ಹತ್ತಿ ರಾಶಿಯನ್ನ ಕೇವಲ ಒಂದು ಕಿಡಿ ಹೇಗೆ ಸುಟ್ಟು ಭಸ್ಮ ಮಾಡಿಬಿಡ್ತದೋ ಆ ರೀತಿಯಲ್ಲಿ ಪಾಪ ರಾಶಿಯಲ್ಲಿ ಇರತಕ್ಕಂತ ಅದು ಸುಟ್ಟು ಭಸ್ಮ ಆಗಿಬಿಡ್ತದೆ ಭಗವನ್ ನಾಮ ಶಕ್ತಿಯಿಂದ. ಆದ್ರೆ ಒಂದೇ ಒಂದು ಷರತ್ತು, ಮುಂದೆ ಮಾಡುವುದಿಲ್ಲ ಅನ್ನೋ ವಾಗ್ದಾನವನ್ನು ಭಗವಂತನಿಗೆ ಕೊಟ್ಟರು. ಆದ್ರೆ ನಮ್ಮ ದೌರ್ಬಲ್ಯ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಅದು ನಮ್ಮ ದೌರ್ಬಲ್ಯ ಅಂತ ಹೇಳ್ತಕ್ಕಂಥ ಅದು ಎಷ್ಟು ಫಲಯುತವಾಗಿದೆ ಅಂದ್ರೆ, ನಮ್ಮ ದೌರ್ಬಲ್ಯಕ್ಕೆ ಶಕ್ತಿ ಇದೆ ಅಂತಂದ್ರೆ ನಾವೆಷ್ಟೇ ಇನ್ನು ಮುಂದೆ ಪಾಪ ಮಾಡೋದಿಲ್ಲ ಅಂತ ಹೇಳಿದ್ರು ಕೂಡ ನಮ್ಮಿಂದ ಪಾಪ ನಡೆದು ಹೋಗ್ಬಿಡುತ್ತೆ. ಹತ್ತು ಸತ್ತಿ ಹೇಳ್ತೇವೆ, ನೂರು ಸತ್ತಿ ಮತ್ತೆ ತಪ್ಪು ಮಾಡ್ತೇವೆ. ಇದಕ್ಕೇನು ಮಾಡೋದು? ಯಾರು ಕೂಡ ಬೇಕು ಬೇಕು ಅಂತ ತಪ್ಪು ಮಾಡೋದಿಲ್ಲ, ಮಾಡಬಾರದು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರವೇ ಅರ್ಜುನ ಆ ಮಾತನ್ನ ಕೇಳಿದ್ದ ಕೃಷ್ಣನನ್ನ. ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರುತಿ ಪುರುಷ ಅನಿಚ್ಛನ್ನಪಿ ಬಲಾದಿವ ನಿಯೋಜಿತ. ಅನಿಚ್ಛನ್ನಪಿ ಅಂದ್ರೆ ಏನರ್ಥ? ಇಚ್ಛೆ ಇಲ್ಲದಿದ್ರೂ ಕೂಡ ಅವನು ತಪ್ಪವನ್ನು ಮಾಡ್ತಾನಲ್ಲ ಮನುಷ್ಯ. ಯಾರೋ ಫಲವತ್ತರವಾಗಿ ಅವನಿಂದ ತಪ್ಪು ಮಾಡಿಸುವಂತೆ ಮಾಡ್ತಾ ಇದ್ದಾನಲ್ಲ ಮನುಷ್ಯ, ಯಾತಕ್ಕೆ ಓ ಕೃಷ್ಣ ಅಂತ ಕೇಳಿದಕ್ಕೆ ಶ್ರೀಕೃಷ್ಣ ನೇರವಾದ ಉತ್ತರ ಕೊಡ್ತಾನೆ. ಕಾಮ ಏಷ ಕ್ರೋಧ ಏಷ ಅಂತ ಈ ಕಾಮ ಮತ್ತು ಕ್ರೋಧ ಅಂತಕ್ಕಂಥ ಅದು ಒಳಗಡೆ ಅಂತರಂಗದಲ್ಲಿ ಇದೆ. ಅದು ನಮ್ಮಿಂದ ತಪ್ಪು ಕೆಲಸವನ್ನು ಮಾಡುತ್ತಲೇ ಇರುತ್ತದೆ. ಅದಕ್ಕೆ ಉಪಾಯ ಏನು? ಜೈಶತ್ರು ಮಹಾಭಾವು, ಅದನ್ನು ಗೆಲ್ಲಬೇಕು. ಅಷ್ಟೇ, ಹ್ಯಾಕ್ ಗೆಲ್ಲಬೇಕು? ಭಗವನ್ ನಾಮದ ಸಹಕಾರದಿಂದ ಭಗವನ್ ನಾಮವನ್ನು ಮತ್ತಷ್ಟು ಉಚ್ಚರಿಸ್ತಾ ಇರಬೇಕು, ಮತ್ತಷ್ಟು ಹೇಳ್ತಾ ಇರಬೇಕು. ಅದು ಎಷ್ಟೆಷ್ಟು ನಮ್ಮಿಂದ ತಪ್ಪು ಮಾಡ್ತದೋ ಅಷ್ಟೇ ನಾವು ಹೇಳ್ತಾ ಇರ್ಬೇಕು. ಹೇ ಭಗವಂತ, ನಾನು ನಿನ್ನ ಮಗ, ನಾನು ನಿನ್ನ ಸಂತಾನ, ನನಗೆಲ್ಲಿಯ ಪಾಪ, ನನ್ನಿಂದ ಪಾಪ ಕಾರ್ಯ ನಡೆಯದಂತೆ ನೀನು ಶಕ್ತಿ ಕೊಟ್ಟು ನನ್ನನ್ನು ಕಾಪಾಡಬೇಕು ಅಂತ ಅವನನ್ನು ಕೇಳಬೇಕು. ಮತ್ತೆ ಮತ್ತೆ ಕೇಳಬೇಕು, ಯಾಕಂದ್ರೆ ಮತ್ತೆ ಮತ್ತೆ ತಪ್ಪಾಗ್ತದೆ. ಭಗವಂತನನ್ನ ಪೀಡಿಸ್ಬೇಕು, ಅವನನ್ನ ಗೋಳು ಹೊಯ್ಕೊಳ್ಬೇಕು. ಸುಮ್ಮನೆ ಯಾರ್ಯಾರನ್ನೋ ಗೋಳು ಹೊಯ್ಕೊಂಡು ಏನ್ ಪ್ರಯೋಜನ? ಯಾವ ಮನುಷ್ಯರನ್ನು ನಾವು ಗೋಳು ಹೊಯ್ಕೊಳ್ಳೋದಿಕ್ಕೆ ಅವ್ರ ಲಾಯಕ್ ಇಲ್ಲ, ಯಾಕೆಂದ್ರೆ ಅವ್ರ ಗೋಳುಗಳೇ ತುಂಬಿಕೊಂಡಿವೆ. ಆದ್ರಿಂದ ನಾವು ಸತಾಯಿಸಿದ್ರೆ ಭಗವಂತನನ್ನು ಸತಾಯಿಸಬೇಕು. ಈ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದೇ ಸಲಕ್ಕೆ ನಿರ್ಧಾರ ಮಾಡಿಬಿಡ್ಬೇಕು ಈ ಭಗವಂತನನ್ನ ಅಲ್ಲಾಡಿಸೇ ನೋಡ್ಬೇಕು ಅಂತ. ನಾನು ಸುಮ್ಮನೆ ಕೂತಿದ್ದೇನಲ್ಲ, ಬಿಡಬಾರ್ದು ನನ್ನ. ನಮ್ಮ ಎಲ್ಲ ಬಗೆಯ ಲೋಪ ದೋಷ ದೌರ್ಬಲ್ಯ ಆದಿಗಳನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ, ಪಾಪ ಇತ್ಯಾದಿಗಳನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ ಆ ಭಗವಂತನ ನಾಮವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಮತ್ತೆ ಅವನನ್ನೇ ಕೇಳಬೇಕು, ಮತ್ತೆ ಮತ್ತೆ ತಪ್ಪಾಗ್ತದೆ, ಮತ್ತೆ ಮತ್ತೆ ಅವನನ್ನೇ ಕೇಳಬೇಕು, ಬಲವಾಗಿ ಕೇಳಬೇಕು. ಏಸು ಸಲ ತಪವ ಕೈದೇಸು ಬಂದವ ನಾಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹ ನಾದನ್ ಗಾತಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನ್ನು ಮಂಕುತಿಮ್ಮ. ಎಷ್ಟು ಸಲ ಕಷ್ಟಪಟ್ಟಿದ್ದಾನೆ ಆ ಕೌಶಿಕ. ಸುಮ್ಮನೆ ಅವನು ವಿಶ್ವಾಮಿತ್ರ ಅಂತೆ ಮೇನಕೆ ಅಂತೆ ಅಂತ ಮಾತಾಡ್ತಾ ಇರ್ತೀವಿ ನಾವು. ಆಮೇಲೆ ಅವನು ಹ್ಯಾಕ್ ಗೆದ್ದ? ಅವನೇ ಅವನು ಯಾವ ರೀತಿಯಲ್ಲಿ ಬ್ರಹ್ಮರ್ಷಿ ಪದಕ್ಕೆ ಅರ್ಹನಾದ? ಏಸು ತನ್ನ ತಪವಗೈ ಏಸು ಬ್ರಹ್ಮ ಏಸು ಬಂದವನಾಂತು ಬ್ರಹ್ಮರ್ಷಿ ಪದಕರ್ಹನಾದನು. ಆ ರೀತಿಯಲ್ಲಿ ಮತ್ತೆ ಮತ್ತೆ ಕಷ್ಟಪಡಬೇಕಾಗುತ್ತದೆ, ಒಂದೇ ಸಲಕ್ಕೆ ಆಗೋದಿಲ್ಲ. ಅದನ್ನೇನು ಹೇಳಬೇಕಾಗಿಯೇ ಇಲ್ಲ, ಅದನ್ನು ನಾವು ಮೊದಲೇ ತಿಳ್ಕೊಳ್ಬೇಕು. 12 ವರ್ಷ ನಾನು ಕಷ್ಟಪಡೋದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಒಂದು 12 ವರ್ಷದ ಗಡುವನ್ನಾದರೂ ಪ್ರತಿಯೊಬ್ಬರು ಕೂಡ ಹಾಕ್ಕೊಳ್ಬೇಕು. 12 ವರ್ಷ ಅಂತ ಹೇಳ್ತಕ್ಕಂಥದ್ದು ಭಗವಂತನ ಆಯಸ್ಸಿನ ಆಯುರ್ಮಾನದ ದೃಷ್ಟಿಯಿಂದ ಅದೇನೂ ಅಲ್ಲ, 12 ನಿಮಿಷ ಇದ್ದಾಗ ಕೂಡ ಅಲ್ಲ. ನಮಗೆ 12 ವರ್ಷ ಅಂತ ಹೇಳ್ತಕ್ಕಂಥದ್ದು ಬಹಳ ದೊಡ್ಡದು. ಆ 12 ವರ್ಷದ ವ್ರತ ಇದೆಯಲ್ಲ, ಭಗವಂತನನ್ನು ಒಲಿಸಿಕೊಳ್ಳುವಂತಹ ವ್ರತ, ನಾಮಜಪ ಮಾಡುವಂತಹ ವ್ರತ 12 ವರ್ಷ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ನನ್ನೊಂದು ಹೊಸ ಟೀಕೆ ಅಥವಾ ಟಿಪ್ಪಣಿ ಇದೆ. 11 ವರ್ಷ 11 ತಿಂಗಳು ಆಚರಿಸಿ, 11 ವರ್ಷ 12ನೇ ತಿಂಗಳ ಮೊದಲಲ್ಲಿ ಏನೋ ಒಂದು ತಪ್ಪಾಯಿತು ಅಂತಕೊಳ್ಳಿ, ಅದರ ಮರುದಿನದಿಂದ ಮತ್ತೆ 12 ವರ್ಷದ ವ್ರತವನ್ನು ಹಾಕಿಕೊಳ್ಳಬೇಕು. ಆಗ ಮಾತ್ರವೇ ಪರಿಪೂರ್ಣವಾಗಿ ನಾವು ಆ ವ್ರತದಲ್ಲಿ ನೆಲೆಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಭಗವಂತ ಕೂಡ ಅಲ್ಲಾಡಿ ಹೋಗ್ಬಿಡ್ತಾನೆ ನಮ್ಮ ಶ್ರದ್ಧೆಗೆ. ಶ್ರದ್ಧೆಯ ಬಲ ಅಂತಹದ್ದು, ಭಗವಂತ ಹೆದರಿಬಿಡ್ತಾನ. ಗಂಡ ಯೋಗದಲ್ಲಿ ಜನಿಸಿದಂತ ಶಿಶು ತಿನ್ನುವುದಂತೆ ತಾಯ, ನಾನು ಅಂತ ಶಿಶು ನಿನ್ನ ನುಂಗುವೆನು ಹೆರೆದು ನನ್ನ ಬಾಯ. ಶ್ರೀರಾಮಕೃಷ್ಣ ವಚನವೇದದಲ್ಲಿ ಹೇಳ್ತಾರೆ ಆ ಮಾತನ್ನ. ಮುಂದೆ ಬರ್ತದೆ ಭಗವಂತನನ್ನು ಯಾವ ರೀತಿಯಲ್ಲಿ ಕರೀಬೇಕು? ಗಂಡ ಯೋಗದಲ್ಲಿ ಜನಿಸಿದಂತ ಶಿಶು ತಿನ್ನುವುದಂತೆ ತಾಯ. ಗಂಡ ಯೋಗ ಅಂತಂದ್ರೆ ಅಪಾಯಕರವಾದಂತಹ ಯೋಗ, ಗಂಡಾಂತರದ ಯೋಗ. ಆ ಯೋಗದಲ್ಲಿ ಮಗು ಹುಟ್ಟು ಅಂತ ಹೇಳಿದ್ರೆ ತಾಯಿ ಆ ಕಡೆ ಸತ್ತು ಹೋಗ್ಬಿಟ್ಟಿರ್ತಾಳೆ. ತಿನ್ನುವುದಂತೆ ತಾಯ ಅಂತಂದ್ರೆ ಆ ಮಗು ತಾಯಿಯನ್ನ ಕಚ್ಕೊಂಡು ತಿಂತದೆ ಅಂತ ಅರ್ಥ ಅಲ್ಲ, ಅವಳು ಸತ್ತು ಹೋಗ್ಬಿಡ್ತಾಳೆ ಅಂತ ಅರ್ಥ. ನಾನು ಅಂತ ಶಿಶು, ಓ ಅಮ್ಮ ತಾಯಿ, ನಾನು ನಿನ್ನ ಮಗ, ನಾನು ನಿನ್ನ ಶಿಶು ಅಂತ ಎಂತ ಶಿಶು? ತಾಯಿಯನ್ನ ತಿನ್ನುವಂತ ಶಿಶು. ನಿನ್ನ ನುಂಗುವೆನು ತೆರೆದು ನನ್ನ ಬಾಯ. ಆಧ್ಯಾತ್ಮಿಕ ಇತಿಹಾಸದಲ್ಲಿ ಈ ಬಗೆಯ ಮಾತುಗಳನ್ನ ಯಾರು ಕೇಳಿದ್ದಾರೆ? ದೇವರು ಕೃಪೆ ಮಾಡಪ್ಪ, ನೀನಿಲ್ಲಿದ್ದ ಯಾರಪ್ಪ ನನಗೆ ಅಂತಿರು. ಈ ಬಗೆಯ ಸಾಧನೆಗೆ ಯಾವ ಭಗವಂತ ಒಲಿತಾನೆ? ನಾಯಮಾತ್ಮ ಬಲಹೀನೇನ ಲಭ್ಯ, ಉಪನಿಷತ್ತು ಆ ರೀತಿಯಲ್ಲಿ ಬಿಡುತ್ತದೆ. ಬಲಹೀನರಿಗಲ್ಲ ಆತ್ಮನನ್ನು ಒಲಿಸಿಕೊಳ್ಳುವಂತಹ ಕಾರ್ಯ. ಅಂತಹ ಬಲದಿಂದ ನಾವು ಭಗವಂತನನ್ನು ಕರಿಬೇಕು. ಯಾತಕ್ಕೆ ಭಗವಂತ ಒಲಿಯೋದಿಲ್ಲ? ಎಂತಹ ಅನಾಹುತದಲ್ಲೇ ಸಿಕ್ಕೊಂಡಿದ್ರು ಕೂಡ ನಾವು ಆ ಭಗವಂತನಲ್ಲಿ ಭರವಸೆಯನ್ನು ಕಳ್ಕೊಂಡಿರಬಾರದು. ಅಂತಹ ಒಂದು ಶ್ರದ್ಧೆಯಿಂದ ನಾವು ಹೋಗ್ಬೇಕಾಗುತ್ತೆ. ಈ ರೀತಿಯಲ್ಲಿ ನಾವು ಭಗವಂತನನ್ನ ನಮ್ಮ ವಿಶ್ವಾಸಕ್ಕೆ ತಂದುಕೊಳ್ಬೇಕಾಗುತ್ತೆ. ಏ ಭಗವಂತ, ಇದುವರೆಗೆ ಅನ್ಯಾಯ ಕರ್ಮಗಳನ್ನು ಮಾಡಿದ್ದೇನೆ, ಇನ್ನು ಮುಂದೆ ಮಾಡುವುದಿಲ್ಲ ಅಂತ ಹೇಳ್ತಾರ್ದೇನೆ. ಆತನ ಹೆಸರಿನಲ್ಲಿ ಶ್ರದ್ಧೆ ಇಡು ಅಂತ ಇನ್ನೊಂದು ಮಾತನ್ನ ಮುಂದೆ ಸೇರಿಸ್ತಾರೆ. ಇದೇ ಇನ್ನೂ ಸ್ವಾರಸ್ಯವಾಗಿದೆ. ಆತನ ಹೆಸರಿನಲ್ಲಿ ಶ್ರದ್ಧೆ ಇಡು, ಶ್ರದ್ಧೆಯ ಮಾತನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಇದು ಉಪನಿಷತ್ತಿನಲ್ಲೂ ಕೂಡ ಬಂದಿದೆ. ಮುಂದಿನ ಶನಿವಾರದವರೆಗೆ ಜಾತಿ ಶ್ರದ್ಧೆಯನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.